ಪ್ರೊಸೆಸಿಂಗ್ ಇಂಡಸ್ಟ್ರಿಗಳಿಗೆ ಕಲಿಸಿಕೊಟ್ಟಿದ್ದಲ್ಲೇ, ಅದರಿಂದ ಜ್ಯೂಸನ್ನು ತೆಗಿಬೋದಾಗುತ್ತೆ, ಹಾಗೆ ಫೆನಿ ಅದೊಂದು ಒಂದು ಮೌಲ್ಯೋತ್ಪನ್ನ ಅದನ್ನು ಸಹ ಸಿದ್ಧಪಡಿಸುತ್ತಾಗಿರುತ್ತದೆ. ಕಾಯಿಗಳ ಒಂದು ಇಳುವರಿ ಬಂದ್ಬಿಟ್ಟು 8-10 kg, ಹಾಗೆ ಪ್ರತಿ ಹೆಕ್ಟರ್ಗೆ 1.5-1.7 ton, ಅಂದರೆ 1.5-1.75 ton ಗೋಡಂಬಿ ಬೀಜ ಪಡೆಯಬಹುದಾಗಿರುತ್ತದೆ. ಬಿದ್ದ ಹಣ್ಣುಗಳಿಂದ ಬೀಜಗಳನ್ನು ಬಿಡಿಸಿ 2-3 ದಿವಸ ಬಿಸಿಲಿನಲ್ಲಿ ಒಣಗಿಸಿ ನಂತರ ಇದನ್ನು ಸಂಗ್ರಹಣೆ ಮಾಡುವುದು ಅತ್ಯಂತ ಸೂಕ್ತವಾಗಿರುತ್ತದೆ. ಇದು ಕೊಯ್ಲು ಮತ್ತು ಇಳುವರಿಯ ಮಾಹಿತಿ. ಹಾಗೆಯೇ ಇದರಲ್ಲಿ ತಗಲುವ ಖರ್ಚು ವೆಚ್ಚಗಳ ವಿಷಯಕ್ಕೆ ಬಂದರೆ, ಒಂದು ಸುಮಾರು ನಾವು ಏನು 8-10 ವರ್ಷಕ್ಕೆ ಇದು ಪ್ರಮುದ್ಧಮಾನಕ್ಕೆ ಬರುತ್ತೆ, ಹಾಗೆ ಅತಿ ಹೆಚ್ಚಿನ ಇಳುವರಿ ಸಹ ಆ ವಯಸ್ಸಿನಲ್ಲೇ ಕೊಡಾಗುತ್ತೆ. ಅಂದರೆ ಒಂದು ಪ್ರತಿ ಮರ ಏನಿಲ್ಲ ಅಂದ್ರೂ 1 ವರ್ಷಕ್ಕೆ 8-10 kg ಬೀಜವನ್ನು ಕೊಡ್ತಾ ಹೋಗುತ್ತೆ. ಹಾಗೆ ನೀವು 8-10 ವರ್ಷಕ್ಕೆ ಒಂದು ಒಟ್ಟು ಬೇಸಾಯದ ಖರ್ಚಾಗಿರ್ಬೋದು, ನೆಲ ಸಮ ಮಾಡೋದು, ಗುಂಡಿ ತೆಗೆಯೋದು, ಗಿಡಗಳ ಸಾಗಾಣಿಕೆ ನೆಡುವುದು, ಇದೆಲ್ಲ ನೋಡ್ತಾ ಬಂದರೆ ನಿಮಗೊಂದು ನಿಮ್ಮ ಖರ್ಚು, ಒಂದು ಬೇಸಾಯದ ಖರ್ಚು 13,000-15,000 8-10 ವರ್ಷಕ್ಕೆ ಬರುತ್ತೆ. ಹಾಗೆ ಇಳುವರಿ ನಾವು ಹೇಳ್ದಂಗೆ ಒಂದು ಸರಾಸರಿ 10 kg ಬಂದ್ರೂ ನಿಮಗೆ ಒಂದು ಮರಕ್ಕೆ ಖರ್ಚು ಏನಿಲ್ಲ ಅಂದ್ರೂ 165 ರೂಪಾಯಿ ಒಂದು ಮರಕ್ಕೆ. ಏನಿಲ್ಲ ಅಂದರೆ ನಾನು ಹೇಳ್ದಂಗೆ ನಿಮಗೆ ಎಕರೆಗೆ 13,000-15,000. ಹಾಗೆ ಒಟ್ಟು ಆದಾಯ ಅಟ್ಲೀಸ್ಟ್ ನಿಮ್ಗೆ ಏನಿಲ್ಲ ಅಂದ್ರೂ 1 kg ಬೀಜ 100 ರೂಪಾಯಿಗೆ ಹೋದ್ರೂ 165 ಮರಕ್ಕೆ 96,000 ರೂಪಾಯಿ ಲಾಭ ಬಂದಂಗೆ. ಅದೇ 96,000 ನಾವು ಮೊದಲೇ ಹಾಕಿರುವಂಥ ಅಂದರೆ ಬೇಸಾಯ ಮಾಡೋಕ್ಕೆ ಹಾಕಿರೋದು 13,000-15,000 ದುಡ್ಡನ್ನು ಕಡಿತಗೊಳಿಸಿದ್ದಲ್ಲಿ ಒಟ್ಟು ಆದಾಯ ನಮ್ಮದು ತಲಾ ಆದಾಯ ಏನಿಲ್ಲ ಅಂದರೂ 1 ಎಕರೆ ಪ್ರದೇಶಕ್ಕೆ 80,000-85,000 ರೂಪಾಯಿ ಪಡೆಯಬೋದಾಗಿರುತ್ತೆ. ಇದು 8 ವರ್ಷದಲ್ಲಿ. ಹಾಗೆ 10 ವರ್ಷಕ್ಕೆ ಬಂದ್ರೂ ನಿಮಗೆ ಏನಿಲ್ಲ ಅಂದರೂ ಬೇಸಾಯದ ಖರ್ಚು 15,000 ಅಂದ್ಕೊಂಡ್ರೂ ಸೇಮ್ ನಿಮಗೆ ಆಲ್ಮೋಸ್ಟ್ ಮರದ ಖರ್ಚು 1 ಮರಕ್ಕೆ 165 ರೂಪಾಯಿ, ಆಮೇಲೆ ಇಳುವರಿ 960 kg ಪ್ರತಿ ಎಕರೆಗೆ, ಮರದ ಇಳುವರಿ ಬಂದ್ಬಿಟ್ಟು 12 kg ಬಂದ್ರೂ ಒಟ್ಟು ಆದಾಯ 96,000. ಈ 96,000 ನಿಮಗೆ 15,000 ಬೇಸಾಯದ ಖರ್ಚನ್ನು ಕಡಿತಗೊಳಿಸಿದ್ರೆ 80,000-85,000 ರೂಪಾಯಿ ಪ್ರತಿ ಎಕರೆಗೆ ಪ್ರತಿಯೊಬ್ಬ ರೈತನು ಒಂದು ಉತ್ತಮ ಬೇಸಾಯವನ್ನು ಮಾಡಿದ್ದಲ್ಲಿ ಆದಾಯವನ್ನು ಪಡೆಯಬಹುದಾಗಿರುತ್ತದೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ಮೊಬೈಲ್ ಸಂಖ್ಯೆ 9901915155. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಎದೇಕ ಕೇಳಿ ಔಷಧಿ ಸಸ್ಯ ತಳಿಗಳ ಕೃಷಿ ಅನುಭವ. ಈ ಕುರಿತು ದಾವಣಗೆರೆ ತಾಲೂಕು ಶ್ಯಾಂಗಲೆ ಗ್ರಾಮದ ಕೃಷಿಕ ಕೆವಿ ದೊಡ್ಡವೀರಯ್ಯ ಅವರೊಂದಿಗಿನ ಸಂದರ್ಶನ. ರೈತ ಬಂಧವರೇ, ಈ ದಿನ ನಮ್ಮ ಜೊತೆ ದಾವಣಗೆರೆ ತಾಲೂಕು ಶ್ಯಾಗಲೆ ಗ್ರಾಮದ ಪ್ರಗತಿಪರ ಕೃಷಿಕರಾದ ಕೆವಿ ದೊಡ್ಡವೀರಯ್ಯ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತೆಂಗಿನ ಕೃಷಿ ಹಾಗೂ ಔಷಧಿ ಸಸ್ಯಗಳ ಕೃಷಿಯ ಬಗ್ಗೆ ಸಾಕಷ್ಟು ಅನುಭವಗಳನ್ನು ಪಡ್ಕೊಂಡಿದ್ದಾರೆ. ಅವರ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಳ್ಳಿಕ್ಕೆ ಬಂದಿದ್ದಾರೆ. ದೊಡ್ಡವೀರಯ್ಯ ಅವರೇ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ದೊಡ್ಡವೀರಯ್ಯ ಅವರೇ, ಈ ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಸರ್, ನಮ್ಮ ತಂದೆ ಕಾಲದಿಂದ ಮಾಡ್ತಾ ಇದೀವಿ. ಅಂದರೆ ನಾವು ಚಿಕ್ಕವನಿಂದಿದ್ದಾಗ ನಮ್ಮ ತಾಯಿ ತಂದೆಯವರು ಕೃಷಿಕರು. ಹಂಗಾಗಿ ಆ ಕೃಷಿ ಒಂದು ಕಾರ್ಯಕ್ರಮದಲ್ಲಿ ನಾವು ಒಂದು 6 ವರ್ಷದಿಂದ ನಾವು ತೊಡಗಿಕೊಂಡಿದ್ದೀವಿ. ಈಗ ನಮ್ಮ ವಯಸ್ಸು 52. 6ನೇ ವರ್ಷದಿಂದ ನನಗೆ ಅನುಭವ ಇದೆ ಸರ್ ಕೃಷಿಯಲ್ಲಿ. ಈ ಕೃಷಿ ಲಾಭದಾಯಕ ಅನಿಸುತ್ತಾ? ಸರ್, ನಮ್ಮ ಮನಸ್ಸಲ್ಲಿ ಗಮನ ಇಟ್ಟು ಅದಕ್ಕೊಂದು ಒತ್ತು ಕೊಟ್ಟರೆ ಲಾಭದಾಯಕ ಇದೆ. ಆದರೆ ಹವಾಮಾನ ವೈಪರೀತ್ಯದ ಮುಂದೆ ಯಾರೂ ದೊಡ್ಡರಲ್ಲ. ಪ್ರಕೃತಿಗೆ ಎದುರಾಗಿ ಮಾಡಲಿಕ್ಕೆ ಯಾರು ಆಗಿಲ್ಲ. ಹಂಗಾಗಿ ವೈಪರೀತ್ಯವನ್ನು ನೋಡ್ಕೊಂಡು ಮಾಡ್ಬೋದು. ಜಮೀನು ಎಷ್ಟು ಎಕರೆ ಇದೆ ಸರ್? ಸರ್, ನಮ್ಮ ತಂದೆ ಕೂಡ ಇದ್ದದ್ದು 6 ಎಕರೆ, ನನಗೆ ಬಂದದ್ದು 2 ಕಾಲು ಎಕರೆ ಬಂದಿದೆ. ಹೇಗೆ 2 ಕಾಲು ಎಕರೆಯಲ್ಲಿ ಏನೇನು ಬೆಳೆಗಳು ಬೆಳಿತೀರ? ಸರ್, ಭತ್ತ ಮತ್ತು ತೆಂಗು. ಇತ್ತೀಚಿನ ದಿನಗಳಲ್ಲಿ ಅಂದರೆ ಈಗ 4 ವರ್ಷ ಕೆಳಗೆ ಅಡಿಕೆ ಹಾಕಿದ್ದೀವಿ. ನಾವು ಮೊದಲೇನು ಅಡಿಕೆ ಹಾಕಿರಲಿಲ್ಲ. ಅದರಲ್ಲಿ ಒಂದಿಷ್ಟು ಅಡಿಕೆ ಇದೆ. ಅದರ ಮೇಲೆ ಒಂದಿಷ್ಟು ತರಕಾರಿ ಇರುತ್ತೆ. ನನಗೆ ಬೇಕಾದ ಸಸ್ಯಗಳು, ಔಷಧಿ ಸಸ್ಯಗಳನ್ನು ಅದರಲ್ಲಿ ತೊಡಸ್ಕೊಂಡಿದ್ದೀನಿ. ಭತ್ತ ತೆಂಗು ಬೆಳೀತಿದ್ದಂಥವ್ರು ಈಗ 4 ವರ್ಷದಿಂಚೆ ಅಡಿಕೆ ಹಾಕಿದ್ದೀವಿ ಅಂತಂದ್ರೆ ಅಡಿಕೆ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ನಮ್ಮ ಒಂದು ತೊಂದರೆ ಅಂದರೆ ಲೇಬರ್ಗಳದ್ದು. ಲೇಬರ್ಗಳು ತೊಂದರೆ ಆಗಿರೋದ್ರಿಂದ ಭತ್ತದ ಖರ್ಚು ಜಾಸ್ತಿ ಬಂತು. ನಮ್ಮ ಅಣ್ಣಂದರು ಅದೆಲ್ಲ ಒಂದು ಸ್ವಲ್ಪ ಎಲ್ಲ ಅಕ್ಕಪಕ್ಕ ಮಾಡಿ ನೋಡಿ ಈಗಿನ ಒಂದು ಆರ್ಥಿಕವಾಗಿ ಮುಂದುವರಿಲಿಕ್ಕೆ ಅಂದರೆ ಅಡಿಕೆ ಒಂದು ಉತ್ತಮ ಬೆಳೆ ಅಂತ ಅಂದ್ಕೊಂಡು ಅವರು ಫೋರ್ಸ್ ಮಾಡಿದ್ರು. ನಾನು ಬೇಡ, ತೆಂಗು ಬಿಟ್ಟು ಬೇರೆ ಏನು ಮಾಡೋದು ಬೇಡ, ಅದು ಯಾವತ್ತಿದ್ದು ದೀರ್ಘಾವಧಿ ಬೆಳೆ ಬೆಲೆನೇ ಇರುತ್ತೆ, ಅದರಲ್ಲಿ ಎಲ್ಲದು ಬಳಸೋದಿರುತ್ತೆ, ತೆಂಗು ಅಡಿಕೆಯಲ್ಲಿ ಅಷ್ಟು ಇರಲ್ಲ ಅಂದರೆ ಅವರು ಇಲ್ಲ ನಿನಗೆ ಅದೇ ತಿಳಿಯೋದು, ನೀವು ಒಂಥರ ಅರ್ಧಂಬರ್ಧ ಓದಿದ್ರು, ನೀವು ಪೂರ ಓದಿಲ್ಲ, ಪೂರನೂ ತಿಳ್ಕೊಂಡಿಲ್ಲ ಅಂತ ನಮಗೆ ನಮ್ಮ ಅಣ್ಣವರು ಫೋರ್ಸ್ ಮಾಡಿ ಈಗ ಒಂದು 4 ವರ್ಷದ ಕೆಳಗೆ ಅಡಿಕೆ ಕಟ್ಕೊಟ್ಟಿದ್ದಾರೆ. ನನಗೂ ಕಟ್ಟಿದ್ದಾರೆ, ಅವರು ಕಟ್ಕೊಂಡಿದ್ದಾರೆ. ಭತ್ತ ಏನು ಚೆನ್ನಾಗಿ ಇಳುವರಿ ಬರ್ತಿರಲ್ಲ ಅಥವಾ ಲಾಭ ತಂದು ಕೊಡ್ತಿರಲ್ಲ ಅಂತಾನೆ? ಭತ್ತ ಇಳುವರಿ ಬರ್ತಿತ್ತು. ಭತ್ತ ಇಳುವರಿಗೆ ಅಂತ ತೊಂದರೆ ಇಲ್ಲ ಸರ್. ಆದ್ರೆ ಈ ಹವಾಮಾನ ವಿಪರೀತ, ಮಳೆ ಬಂದಿರ್ಬೋದು ಅಥವಾ ಬರದೇ ಇರ್ಬೋದು, ಮಳೆ ಬಂದಾಗ ಅಕಾಲಿಕ ಮಳೆ ಬಂದು ಭತ್ತ ನೆಲಕ್ಕೆ ಬಿದ್ದು ನಮಗೆ ಲಾಸ್ ಆಗ್ಬೋದು, ಅಥವಾ ಹೂವು ಆಡೋ ಟೈಮಲ್ಲಿ ಆ ಹೂವಿನ ಮೇಲೆ ಮಳೆ ಬಂದಾಗ ಇಳುವರಿ ಕಡಿಮೆ ಆಗೋ ಚಾನ್ಸ್, ಖರ್ಚು ಜಾಸ್ತಿ ಆಗುತ್ತೆ, ಟ್ಯಾಕ್ಟ್ರಿ ಹೊಡಿಯೋದಿರ್ಬೋದು, ಲೇಬರ್ದಿರ್ಬೋದು, ಇವತ್ತಿನ ಕಾಲದಲ್ಲಿ ಅದನ್ನ ಕಟಾವು ಮಾಡಿ ಮನೆಗೆ ತರಲಿಕ್ಕೆ ತುಂಬ ತೊಂದರೆ ಇದೆ ರೈತರಿಗೆ. ಅದನ್ನು ಹೇಳಂಗಿಲ್ಲ, ಅದು ಹೇಳಿದರೆ ಅದು ಮಾಡಿದವ್ರಿಗೆ ಅನುಭವ ಗೊತ್ತಿರ್ತೈತಿ. ಹಂಗಾಗಿ ಒಂದು ಸ್ವಲ್ಪ ಭತ್ತದ ಬೆಳೆ ಬಗ್ಗೆ ಕಡಿಮೆ ಒಲವು ತೋರಿಸಿ, ಅಡಿಕೆ ಒಂದು ದೀರ್ಘಾವಧಿ ಬೆಳೆ ಆಗಿರೋದ್ರಿಂದ ಅದಕ್ಕೆ ಇವು ಕೂಲಿ ಕಾರ್ಮಿಕರ ಖರ್ಚೆ ಕಡಿಮೆ ಬರುತ್ತೆ. ಆಮೇಲೆ ಅದನ್ನು ಒಂದು ದಿವಸ ಮುಂದೆ ಮೂಡ್ಬೋದು ಸರ್ ಇದನ್ನ. ಆ ಭತ್ತ ಹಂಗಲ್ಲ, ಕಟಾವಿಗೆ ಬಂದತ್ತಂದ್ರೆ ಎರಡು ದಿವಸ ಟೈಮ್ ಅಷ್ಟೇ, ಅದ್ರ ಮೇಲಂದರೆ ಅದರಲ್ಲೇ ಉದುರ್ಬೋದು ಅಥವಾ ಇನ್ನೇನು ನೆಲಕ್ಕೆ ಬಿದ್ದು ಮೊಳಕೆ ಆಗ್ಬೋದು. ಇದು ಅಡಿಕೆ ಹಂಗಾಗೋದಿಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಭತ್ತಕ್ಕೆ ಸ್ವಲ್ಪ ಒತ್ತನ್ನು ಕಡಿಮೆ ಮಾಡಿ ಅಡಿಕೆಗೆ ಒಲವನ್ನು ತೋರಿಸಿದ್ದೀವಿ. ತೆಂಗಿದೆ ಅಂತಂದ್ರೆ ಎಷ್ಟು ಗಿಡ ತೆಂಗಿದಾವೆ? ನನ್ನವು ಅಂದರೆ ಒಂದು 80 ಗಿಡ ಇದ್ದಾವೆ, ನಮ್ಮಣ್ಣರು ಒಂದು 40 ಗಿಡ ಇದ್ದಾವೆ. ಅದರಲ್ಲಿ ನಾನು ಸ್ವಂತಕ್ಕೆ ಅಂದರೆ ಈಗಲೇ ಮೊದಲೇ ಹೇಳಿದ್ದೆ, ನಾನು ಒಂದು ಉತ್ತಮ ಸಸಿಗಳ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಬರ್ತಕ್ಕಂಥ ಒಂದು ಬೆಳೆಗಳನ್ನು ಮೌಲ್ಯವರ್ಧನೆ ಮಾಡ್ಕೋಬೇಕು. ಬರೇ ತೆಂಗಿಗೆ ಭೂಮಿಗೆ ಏನು ನಾವು ಹಾಕದಾನೆ ಮೇಲೆ ನೋಡೋದು ಅಲ್ಲ, ಅದನ್ನು ಗೊಬ್ಬರ ಅದರ ನಿರ್ವಹಣೆ ನೋಡಿಕೊಂಡು ಅದು ಬಿಡೋ ಫಸಲುಗಳಿಗೆ ಬರೀ ಕಾಯಿ ಕೀಳೋದ್ರಲ್ಲ, ಅದರಲ್ಲಿ ಬೇರೆ ಉತ್ಪನ್ನಗಳಿದ್ದಾವೆ, ಎಣ್ಣೆ ಮಾಡ್ಕೋಬೋದು ಅಥವಾ ಅದರಿಂದ ಕೊಬ್ಬರಿ ತುರೆಯನ್ನು ಮಾಡಿಕೊಂಡು ಮಾರ್ಕೆಟಿಗೆ ಮೌಲ್ಯವರ್ಧನೆ ಮಾಡಿದರೆ ತುಂಬ ಲಾಭದಾಯಕ ಅಂತ ಹೇಳಿದ್ದೀನಿ ಹಿಂದೆನು. ಈಗೂ ಅದನ್ನೇ ಇಷ್ಟಪಡ್ತೀನಿ ಸರ್, ಯಾಕಂದರೆ ಇದರಲ್ಲೆಲ್ಲ ಮೊಟ್ಟೆಯಿಂದ ಸೇರಿ ನಾವು ಬಳಸೋವಂಥದ್ದೆಲ್ಲ ತೆಂಗು ನಾರುಗಳನ್ನು ಬಳಸ್ಕೊಳ್ಳೋದ್ರಿಂದ ಇದರಲ್ಲಿ ಯಾವುದೂ ಲಾಸ್ ಇರಲ್ಲ ಅಂತೇಳಿ ನಮ್ಮ ರೈತ ಬಾಂಧವರಿಗೆ ತಿಳಿಸ್ತೀನಿ. ಈ ತೆಂಗಿನ ಗಿಡಗಳಂದ್ರೆ ನಿಮ್ಮ ಅಪ್ಪಾಜರು ನಾಟಿ ಮಾಡಿದ್ರ ನೀವು ವಯಸ್ಸಿಗೆ ಬಂದ್ಮೇಲೆ ನಾಟಿ ಮಾಡಿದ್ದ? ನಮ್ಮ ತಂದೆಯರಿದ್ದಾಗ ಒಂದು 60 ಗಿಡ ಮಾಡಿದ್ರು, ಅದಾದ್ಮೇಲೆ ನನ್ನ ಒಂದು ಇದ್ರ ಮೇಲೆ ಮತ್ತೆ ಈಗ 10 ಕೆಳಗೆ ನಾನು ಮಾಡ್ಕೊಂಡಿದ್ದೀನಿ. ನಮ್ಮ ತಂದೆಯವ್ರದ್ದೊಂದು 80 ಗಿಡ, ನಂದೊಂದು 60 ಗಿಡ, ಅಲ್ಲಿಗೆ 140 ಗಿಡ ಹೋಟೆಲ್ಲಿದೆ. ಈ ತೆಂಗು ಚೆನ್ನಾಗಿ ಇಳುವರಿ ಬರಬೇಕಂದ್ರೆ ಅದಕ್ಕೆಲ್ಲ ಪ್ರತಿ ವರ್ಷ ಈ ಮೇಲ್ಗೊಬ್ಬರ ಕೊಡೋದಾಗಿರ್ಬೋದು, ಈ ನೀರಿನ ನಿರ್ವಹಣೆ ಆಗಿರ್ಬೋದು, ಅದನ್ನೆಲ್ಲ ಯಾವ ರೀತಿ ಮಾಡ್ತಾ ಇರ್ತೀರ? ತೆಂಗಿನ ನಿರ್ವಹಣೆ ಬಗ್ಗೆ ತುಂಬ ಅನುಭವ ಅಂತ ನಾವು ಹೇಳಲಿಕ್ಕಲ್ಲ, ಒಬ್ಬ ರೈತರಿಂದ ನಮ್ಮ ತಂದೆ ಕಾಲದಿಂದ ಕಲ್ತ್ಕೊಂಡು ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಇರ್ಬೋದು ಅಥವಾ ನಮ್ಮ ಈಗಿರೋ ರಾಸಾಯನಿಕ ಗೊಬ್ಬರಗಳು ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಗಿಡಕ್ಕೆ 2 ಕೆಜಿವರೆಗೂ ಪೊಟಾಷು ಅಥವಾ DAPಗಳನ್ನು ಕೊಡ್ತಾ ವರ್ಷದಲ್ಲಿ 2 ಸರಿ ಅದನ್ನು ಕೊಟ್ಟು ನಿರ್ವಹಣೆ ಮಾಡೋದ್ರಿಂದ ಆಮೇಲೆ ಲಘು ಪೋಷಕಾಂಶಗಳನ್ನು ಬೇರೆ ಬರುತ್ತೆ, ಅವು ಇವು ಬೋರಾನು ಜಿಂಕು ಈ ಥರ ಅವುಗಳನ್ನು ನೋಡಿಕೊಂಡು ನಾವು ಕೊಟ್ಟದ್ದೇ ಆದರೆ ತುಂಬ ಲಾಭದಾಯಕ ಬೆಳೆ ಅದು. ಹಂಗಾಗಿ ಆ ಥರ ನಿರ್ವಹಣೆ, ಆಮೇಲೆ ಕಳೆ ಬಗ್ಗೆ ಎಲ್ಲ ಹಸಿರು ಬೀಜಗಳಂದರೆ ಸೆಣಬಿರ್ಬೋದು, ನಾವು ಅಲಸಂದೆ ಬೆಳಿತೀವಿ, ಅದನ್ನು ಹಾಕಿ ಮಲ್ಚಿಂಗ್ ಮಾಡಿ ಆಮೇಲೆ ಅದನ್ನು ಕಳೆ ನಿರ್ವಹಣೆ ಮಾಡೋದ್ರಿಂದ ನಮಗೆ ತೆಂಗೇನಷ್ಟು ತೊಂದರೆ ಕೊಡೋದಿಲ್ಲ ಅನ್ನೋದೊಂದು ಒಳ್ಳೆಯ ಇದಾಗಿದೆ ಸರ್ ನಮ್ಮ ಮೊದಲಿಂದನು. ಈಗ ತೆಂಗಿಗೆ ನುಸಿ ರೋಗ ಬಂದ್ಬಿಟ್ಟು ಸಾಕಷ್ಟು ರೈತರಿಗೆ ಭಾಳ ಆತಂಕ ಮೂಡಿಸಿತ್ತು ಇಷ್ಟು ದಿನಗಳಲ್ಲಿ, ಈಗ ನಿಮಗೆ ಅದೇ ಆ ಥರದ ರೋಗ ಯಾವುದು ಕಾಣಿಸ್ಕೊಳ್ಳಲಿಲ್ಲ? ಇದೊಂದು ಒಳ್ಳೆಯ ಪ್ರಶ್ನೆ ಸರ್. ನಮ್ಮ ಅನುಭವದ ಪ್ರಕಾರದಲ್ಲಿ ನಮ್ಮ ಇರೋ ಏರಿಯಾದಲ್ಲಿ ತುಂಬ ಈಗ ನೀವು ಹೇಳಿದಂಗೆ ನುಸಿ ರೋಗ ಅನ್ನೋದು ಬಂದು ಕಾಡಿತ್ತು. ಆದರೆ ನಮ್ಮ ಭಾಗದ ಅಕ್ಕಪಕ್ಕ ಈಗ ಜಮೀನಿನ ಅಕ್ಕಪಕ್ಕ ಯಾರೂ ತೋಟ ಮಾಡದೇ ಇರಲಿಲ್ಲ, ಪಕ್ಕ ಬೇರೆ ಬೇರೆ ಒಂದೊಂದು 150 ಹಿಂಗೆ ಅಂತರದಲ್ಲಿರೋದ್ರಿಂದ ಅಲ್ಲಿ ನಮಗೆ ನುಸಿ ರೋಗ ಕಂಡಿಲ್ಲ ಇದುವರೆಗೂ, ಇಳುವರಿಲಿ ಅದು ತೊಂದರೆ ಆಗಲಿಲ್ಲ. ಬೇಸಿಗೆಯಲ್ಲಿ ಮಾತ್ರ ನೀರಿನ ನಿರ್ವಹಣೆ ಒಂದು 2 ತೊಂದರೆ ಆಗಿತ್ತು, ಅದು ಬಿಟ್ಟರೆ ನಡುವೆ ನಮಗೆ ಯಾವುದೇ ನುಸಿ ರೋಗಕ್ಕೆ ತುತ್ತಾಗಲಿಲ್ಲ, ಒಳ್ಳೆ ಇಳುವರಿ ಬಂದಿದೆ, ಚೆನ್ನಾಗಿ ನಾವು ಇಳುವರಿ ತೊಗೊಂಡು ಇವತ್ತು ಅದರಿಂದ ಲಾಭದಾಯಕ ಕೃಷಿ ಮಾಡ್ತಾ ಇದ್ದೀವಿ. ಈಗ ನೀವು ಎಳ್ನೀರು ಮಾರಾಟ ಮಾಡ್ತಿರೋ, ತೆಂಗಿನ ಕಾಯಿ ಮಾರಾಟ ಮಾಡ್ತಿರೋ, ಅಥವಾ ಕೊಬ್ಬರಿ ಮಾಡಿ ಮಾರಾಟ ಮಾಡ್ತಿರೋ? ಸರ್ ಮೇನಾಗಿ ನಾವು ತೆಂಗನ್ನು ಕಾಯಿಗೆ ಮಾರಾಟ ಮಾಡ್ತೀವಿ, ಅದರಿಂದ ಕೆಲವು ನಾವು ಮನೆಯಲ್ಲಿ ತಗೊಂಬಂದು ಬಿದ್ದಿದ್ದವನ್ನು ತಗೊಂಬಂದು ಹಾಕಿದಾಗ ಕೊಬ್ಬರಿ ಅದು ಗಿಟ್ಟಿಗಾಗುತ್ತೆ, ಅದನ್ನು ಮನೆಗೆ ಎಣ್ಣೆ ಬಳಸ್ಕೊಳ್ತೀವಿ, ತಲೆಗೆ ದೀಪಕ್ಕೆ ನಮಗೆ ಬೇಕಾದ ಬೇರೆ ಬೇರೆ ಕೆಲಸಗಳಿಗೆ ಅದನ್ನು ಬಳಸ್ಕೊಂಡು ಅದರಿಂದ ನಾವು ಕೊಬ್ಬರಿನೂ ಮಾರಾಟ ಮಾಡ್ತೀವಿ ಇಷ್ಟು ಅಂತೇಳಿ. ಅದು ಒಂದು ಲಾಭದಾಯಕ ನಮಗೆ ಸರ್. ಈ ಕಾಯಿ ಅಂದರೆ ಯಾವ ರೀತಿ ಮಾರಾಟ ಮಾಡ್ತೀರಾ? ಈಗ ಎಲ್ಲ ಹೋಲ್ಸೇಲ್ ಕೊಟ್ಬಿಡೋದ ಹೆಂಗೆ ಮಾಡೋದು? ಸರ್ ಈಗ ನಮ್ಮ ಸರಾಸರಿ ಏನಿದೆ ಧಾರಣೆ ಅಂತ ನೋಡಿಕೊಂಡು ಈಗ ಇತ್ತೀಚಿನ ಕಾಲಗಳಲ್ಲಿದೆ ತೂಕದ ಮೇಲೆ, ಮೊದಲೇ ತೂಕ ಇರಲಿಲ್ಲ, ಒಂದು ತೆಂಗಿಗೆ ಇಷ್ಟು ಅಂತ, ಒಂದು ಕಾಯಿಗೆ ಇಷ್ಟು ಅಂತ ಇರ್ತದೆ. ಈಗೂ ಸಹ ನಾವು ಹೆಚ್ಚಾಗಿ ಕೊಟ್ಟಿರೋದು ಇದುವರೆಗೂ ಒಂದು ಕಾಯಿಗೆ ಇಷ್ಟು ಅಂತೇಳಿ, ಅದು ಈಗಿನ ರೇಟ್ ಒಂದು 20 22 25 ರೂಪಾಯಿದವರೆಗೂ ಸಿಗುತ್ತೆ, ಆ ಥರ ಒಂದು ಎಣಿಕೆ ಮೇಲೆ ಕೊಡ್ತಾ ಇದ್ದೀವಿ. ತೂಕದಲ್ಲಿ ಬಂದಿದ್ದು ಒಂದು 2 ಸರಿ ಕೊಟ್ಟಿದ್ದೀವಿ, 36 ಕೆ ಜಿ ಹಂಗೆ 38 ರೂಪಾಯಿ ಕೆ ಜಿ ಹಂಗೆ ಕೊಟ್ಟಿದ್ದೀವಿ, ಆದರೆ ಅದು ಕಡಿಮೆ ನಾವು ಆ ಥರ ಮಾರಾಟ ಮಾಡೋದ್ರಿಂದ ತೆಂಗನ್ನು ಕಾಯಿ ಲೆಕ್ಕದಲ್ಲೇ ಕೊಟ್ಟಿದ್ದೀವಿ ಇದುವರೆಗೂ. ಕಳೆದ ಭಾಳ ವರ್ಷಗಳಿಂದ ತೆಂಗಿಗೆ ರೇಟ್ ತುಂಬ ಕಡಿಮೆ ಇತ್ತು, ಈಗ 2-3 ವರ್ಷದಿಂದ ತುಂಬ ರೇಟ್ ಇರೋದ್ರಿಂದ ಹೆಚ್ಚು ಅನುಕೂಲ ಆಗುತ್ತೆ ರೈತರಿಗೆ ಅನ್ಸುತ್ತಾ? ಅದು ತುಂಬ ಅನುಕೂಲ ಆಗಿದೆ, ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಎಲ್ಲವೂ ಒಂದಲ್ಲ, ನಾವು ತೆಂಗನ್ನು ಜಾಸ್ತಿ ಮಾಡಿದ್ದೀವಿ ಅಂತ ರೈತರಿಗೆ ಲಾಭ ಇರ್ಬೋದು, ಬಟ್ ಬೇರೆ ನಮ್ಮ ದಿನನಿತ್ಯ ಉಪಯೋಗಿಸುವಂಥ ಆಹಾರ ಧಾನ್ಯಗಳ ಬೆಳೆ, ಎಣ್ಣೆ ಅಥವಾ ಶೇಂಗಾ, ತರಕಾರಿ, ಹಾಲು, ನಾವು ಕೊಂಡ್ಕೊಳ್ಳೋ ಅಂಥ ರೈತರು ನಾವು ಬೆಳೆದು ಬಿಟ್ಟು ಬೇರೆದನ್ನು ನಾವು ತರೋದನ್ನು ನೋಡಿದಾಗ ಆ ಒಂದು ಖರ್ಚು ವೆಚ್ಚಗಳನ್ನು ನಿಭಾಯಿಸ್ಲಿಕ್ಕೆ ಇವತ್ತಿನ ರೇಟು ನಮ್ಮ ರೈತರಿಗೆ ಸಿಗ್ತಕ್ಕಂಥ ಒಳ್ಳೆ ಬೆಳೆ ತೆಂಗಿಗೆ ಅಂತ ಹೇಳ್ತಾ ಇದ್ದೀನಿ. ಅದೇ ಥರ ನಮ್ಮ ಸರ್ಕಾರದವರಾಗಲಿ ನಮ್ಮ ಮತ್ತು ರೈತ ಬಾಂಧವರು ಒಂದು ಬೆಂಬಲ ಬೆಲೆಗಳಿಗೆ ಯೋಚನೆ ಮಾಡ್ಕೊಂತ ಮುಂದಿನ ದಿನಗಳಲ್ಲಿ ಅದಕ್ಕೆ ಒಳ್ಳೆ ಬೆಲೆ ಇನ್ನೂ ಸಿಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ತೆಂಗು ಕೊಬ್ಬರಿ ಮಾಡಿ ಮಾರಾಟ ಮಾಡಿದ್ರೆ ಹೆಚ್ಚು ಲಾಭದಾಯಕ ಅಂತ ರೈತರು? ಸರ್, ಕೆಲವ್ರಿಗೆ ಕೊಬ್ಬರಿ ಮಾಡಿಕೊಂಡು ಮಾರಾಟ ಮಾಡಲಿಕ್ಕೆ ಸಮಯ ಒತ್ತಾಗುತ್ತೆ ಅನ್ನೋದೊಂದು ಅವ್ರ ಕ್ಯಾಲ್ಕುಲೇಷನ್ ಇದೆ. ಆದರೆ ಆರ್ಥಿಕದಲ್ಲಿ ಸ್ವಲ್ಪ ಸದೃಢರಾಗಿದ್ದವರು ತೆಂಗನ್ನು ಕೊಬ್ಬರಿ ಮಾಡೋದ್ರಿಂದನೂ ಲಾಭದಾಯಕ ಇದೆ, ಯಾಕಂದರೆ ಅದಕ್ಕೂ ಸಿಗೋಂಥ ರೇಟೇ ಬೇರೆ ಇದೆ, ತೆಂಗಿನಕಾಯಿಗೆ ಸಿಂಗಲ್ ಸಿಗೋಂಥ ರೇಟೇ ಸಪ್ರೇಟ್ ಇದೆ ಒಂದೊಂದಕ್ಕೆ. ಹಂಗಾಗಿ ತೆಂಗನ್ನು ಕೊಬ್ಬರಿ ಮೂಲಕ ಮಾರಾಟ ಮಾಡೋದು ತುಂಬ ಅನುಕೂಲ, ತುಂಬ ಲಾಭದಾಯಕವೂ ಇರುತ್ತೆ, ಆಮೇಲೆ ಅದನ್ನು ಶೇಖರಣೆ ಮಾಡಿ ಇಡಲಿಕ್ಕೂ ತುಂಬ ಬೇಕಾಗುತ್ತೆ ಅಂತ ಒಂದು ಇದನ್ನು ಸಂಗ್ರಹಣೆ ಮಾಡಿ ಮಾಡಿದಾದ್ರೆ ರೈತರಿಗೆ ಲಾಭದಾಯಕ ಕೊಬ್ಬರಿ ನೆಲ್ಲ ಇದೆ. ಪ್ರತಿ ವರ್ಷ ಒಂದು ಗಿಡದಿಂದ ಎಷ್ಟು ಕಾಯಿ ನಿರೀಕ್ಷೆ ಮಾಡ್ತೀರಾ ನೀವು? ಈಗಿರೋ ಸರ್, ನಮ್ಮ ಗಿಡದಲ್ಲಿ ಪ್ರತಿ ವರ್ಷದಲ್ಲಿ 300-340 ಕಾಯಿ ಅಂತೂ ಸಿಕ್ಕೇ ಸಿಗುತ್ತೆ ನಾವು ಒಂದು ಗಿಡದಿಂದ. ಅದರಲ್ಲಿ ನನ್ನ ಒಂದು ಭಾಗಕ್ಕೆ ಇತ್ತೀಚೆಗೆ ಬಂದಿರೋದ್ರಿಂದ ಅದರಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಆ ಒಂದು ಇಳುವರಿಗೆ ನಾವು ತಕ್ಕಂತೆ ನಾವು ಕೆಲಸನೂ ಮಾಡಿಸಿ ಅದನ್ನು ಲಾಭದಾಯಕ ಬೆಳೀತಾ ಇದ್ದೀವಿ. ಅಂದರೆ ಒಳ್ಳೆ ಚೆನ್ನಾಗಿ ಇಳುವರಿ ಬರಬೇಕಂದ್ರೆ ಒಳ್ಳೆ ತಳಿಗಳನ್ನೂ ಆಯ್ಕೆ ಮಾಡ್ಕೊಳ್ಳೋದು ಮುಖ್ಯ ಅಂತಾರೆ ರೈತರು. ಹೌದು ಸರ್, ಅದರಲ್ಲಿ ಎರಡು ಮಾತಿಲ್ಲ, ಯಾಕಂದರೆ ತುಂಬ ಅದಕ್ಕೆ ಒಂದು ಒಳ್ಳೆ ಗಿಡಗಳ ಆಯ್ಕೆ ಮಾಡಿಕೊಂಡಿದ್ದೆ ಆದರೆ ರೈತರಿಗೆ ಯಾವುದೇ ಕಾರಣಕ್ಕೂ ಅಲ್ಲಿ ಮೋಸ ಅನ್ನೋದಿರಲ್ಲ. ಆ ಒಂದು ತಾಯಿ ಗಿಡ ಆಯ್ಕೆ ಮಾಡ್ಕೊಳ್ಳೋಕ್ಕಾರ ಒಂದು ಸಸಿಗೆ ಸಣ್ಣ ಸಸಿ ಇದೆ ಅಂದ್ರೆ ತೆಂಗ ಅದರಿಂದ 8 ಗರಿಯಿಂದ 10 ಗರಿ ಇದ್ದಂಥದ್ದು ಆದರೆ ಬಳಸ್ಕೊಂಡಿದ್ದೆ ಆದರೆ ಅದನ್ನು ಸಸಿ ಮಾಡ್ಕೊಂಡು ತಗೊಂಬಂದು ಅವರು ಹೊಲದಲ್ಲಿ ನಾಟಿ ಮಾಡಿದ್ದೆ ಆದರೆ ಒಂದು ವರ್ಷದೊಳಗಿಂದ ಗಿಡನ ಅದು ತುಂಬ ಲಾಭ ಇದಕ್ಕೆ. ಆಮೇಲೆ ಅದು ನಿರೋಧಕ ಶಕ್ತಿ ಅಂದರೆ ರೋಗಗಳು ಬರದಂಗೆ ನೋಡ್ಕೊಳ್ತೈತಿ ಅಂತ ಒಂದು ಗಿಡ ಆಯ್ಕೆ ಮಾಡಿಕೊಂಡು ರೈತರು ಮಾಡೋದು ಒಳ್ಳೆಯದು. ಈಗ ಮಾಡೋದಲ್ದೇ ಒಳ್ಳೆ ನಿರ್ವಹಣೆನೂ ಮಾಡಬೇಕಾಗತ್ತೆ. ನೀವು ಹೇಳ್ದಂಗೆ ಒಳ್ಳೆ ಇಳುವರಿ ತಗೋಬೇಕಂದ್ರೆ ಭೂಮಿಯ ಫಲವತ್ತತೆ ಅದಕ್ಕೆ ಬೇಕಾದಂಥ ಕೊಟ್ಟಿಗೆ ಗೊಬ್ಬರ ಇರೋದು ಪೋಷಕಾಂಶಗಳನ್ನಾಗಿರ್ಬೋದು ಬರೀ ನಾವು ಒಳ್ಳೆ ಸಸಿನ ಆಯ್ಕೆ ಮಾಡೋದಲ್ದೇ ಅದಕ್ಕೆ ನಿರ್ವಹಣೆ ಚೆನ್ನಾಗಿ ಮಾಡಿದಾಗ ಮಾತ್ರ ಹೆಚ್ಚು ಇಳುವರಿ ಪಡಲಿಕ್ಕೆ ಸಾಧ್ಯ ಅಂತೀರ? ಹೌದು ಸರ್, ಇದು ಸತ್ಯ. ಯಾಕಂದರೆ ನಿರ್ವಹಣೆ ಇಲ್ಲದೆ ಅಂದರೆ ಯಾವುದು, ಈಗ ನಾವೊಂದು ಮನೆಯಲ್ಲಿ ಮಗು ಹುಟ್ಟಿದೆ ಅಂದರೆ ಅದಕ್ಕೆ ಸುಮ್ಮನೆ ಒಂದು ತೊಟ್ಲು ಹಾಕಿ ತೂಗಕ್ಕೆ ಬರೋಂಗಿಲ್ಲ, ಅದಕ್ಕೆ ಸರಿಯಾದ ಆ ತಾಯಿ ಎದೆ ಅಲ್ಲಿದೆಯೋ ಅಥವಾ ಅದಕ್ಕೆ ನಾವು ಓದಿಸುವ ಒಂದು ಓದಿಕೆ ಸರಿಯಾದ ರೀತಿ ಇದೆ ಅಲ್ಲಿ ನೋಡ್ಕೊಂಡ್ರೆ ಮಾತ್ರ ತಾಯಿ ಜೊತೆಗೆ ಮಗು ಚೆನ್ನಾಗಿ ಬೆಳೀತೈತಿ. ಹಾಗೆ ಒಂದು ಕೊಟ್ಟಿಗೆ ಗೊಬ್ಬರದಿಂದ ಹೇಳಿದಂಗೆ ನೀವು ಹೇಳಿದಂಗೆ ಲಘು ಪೋಷಕಾಂಶಗಳು ಗೊಬ್ಬರಗಳು ಅವನ್ನು ನಿರ್ವಹಣೆ ಜೊತೆಗೆ ಕಳೆಗಳ ನಿರ್ವಹಣೆ ಮಾಡಿಕೊಂಡು ಆ ಹೊಲದ ಹವಗುಣದ ಮೇಲೆ ಕೆಲವು ಎಲ್ಲ ಜಮೀನುಗಳಲ್ಲೂ ತೆಂಗು ಚೆನ್ನಾಗಿ ಬರುತ್ತೆ ಅಂತ ಹೇಳಲ್ಲ, ಕೆಲವು ಜರುಗಲ್ಲಿ ಚೆನ್ನಾಗಿ ಬರುತ್ತೆ, ಕೆಲವರು ಗುಣಮಟ್ಟ ಅವರವ್ರ ಮಣ್ಣಿನ ಗುಣಮಟ್ಟದಲ್ಲಿ ಇನ್ನೂ ಇಳುವರಿ ಚೆನ್ನಾಗಿ ಬರುತ್ತೆ ಅಂಥ ಸಂದರ್ಭಗಳನ್ನ ನೋಡ್ಕೊಂಡು ರೈತ ಮಾಡಿದ್ದೆ ಆದರೆ ತೆಂಗು ಬೆಳೆಯಲ್ಲಿ ಯಾವುದೇ ಸಂಶಯ ಇಲ್ಲ. ತೆಂಗು, ಅಡಿಕೆ, ಭತ್ತದ ಜೊತೆಗೆ ಈ ಔಷಧಿ ಸಸ್ಯಗಳು ಬೆಳೀತೆ ಅಂತ ಅಂದರೆ ಏನೇನು ಔಷಧಿ ಸಸ್ಯಗಳು ಬೆಳೀತೀರ? ಸರ್, ಈ ತೆಂಗು ಅಡಿಕೆ ಮೂಲತಃ ಎಲ್ಲರೂ ಗೊತ್ತಿದ್ದಂತೆ ಇತ್ತೀಚಿನ ದಿನಗಳಲ್ಲಿ ನಾನು ಒಂದು ಪಾರಂಪರಿಕ ವೈದ್ಯ ಪರಿಷತ್ತಿನಿಂದ ನಮ್ಮ ತರಳುಬೋಳ ICR ಕೃಷಿ ವಿಜ್ಞಾನ ಕೇಂದ್ರದಲ್ಲಿ 7ನೇ ಸಾಲಲ್ಲಿ ಅದನ್ನು ಪಡ್ಕೊಂಡಿದ್ದೀನಿ. ಆ ಒಂದು ನಿಟ್ಟಿನಲ್ಲಿ ನಾವು ಅಶ್ವಗಂಧ ಮತ್ತು ನೆಲಬೇವು, ಅಮೃತ ಬಳ್ಳಿ, ಮಧುನಾಶಿನಿ, ದೊಡ್ಡಪತ್ರೆ, ಲೋಳೆ ಸರ ಇವು ಮೇನ್ ಆಗಿದೆ ಸರ್ ನಮ್ಮಲ್ಲಿ. ಅದರ ಜೊತೆಗೆ ಒಂದು 2 ಗಿಡ ಪತ್ರೆ ಗಿಡ ಇದೆ, ಬಿಲ್ಪತ್ರೆ ಗಿಡ, ಆಮೇಲೆ ಕರಿಬೇವಿನ ಗಿಡ ಇದೆ. ಇವನ್ನು ನಾನು ಇದು ಸಕ್ಕರೆ ಕಾಯಿಲೆಗಳಿಗೆ ಮಾಡಿಕೊಟ್ಟಿದ್ದೀನಿ, ತುಂಬ ಅವ್ರಿಗೆ ಒಳ್ಳೆಯದಾಗಿದೆ, ಅದರಿಂದ ರಿಸಲ್ಟ್ ಸಿಕ್ಕಿದೆ ತುಂಬ ನನಗೆ. ಅದೊಂದು ಸಮಾಧಾನಕರ ಒಂದು ನನಗೆ ವಿಷಯ ಆಗಿದೆ ಅದೊಂದು. ಈ ಔಷಧಿ ಸಸ್ಯಗಳು ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಸರ್, ಅದು ಹೆಂಗಾಯ್ತು ಅಂದರೆ ನಮ್ಮ ತಾಯಿಯವರು ಒಂದು ಸಣ್ಣದೊಂದು ಯಾರಿಗ್ಯಾರು ಮಕ್ಕಳಾಗಲಿಲ್ಲ ಅಂದರೆ ಕಾವಿ ಕಲ್ಲಿನಂಗೆ ಇರ್ತಿತ್ತು, ಅದನ್ನು ತೇದು ಕುಡಿಸ್ಕೊಡೋರು ಪ್ರತಿ ಸರಿ. ಆಮೇಲೆ ಜ್ವರ ಬಂದಾಗ ನಮ್ಮ ತಾಯಿಯವರು ಏನು ಮಾಡಿದ್ರು, ಈ ಕಾಡು ಜೀರಿಗೆ ಅಂತ ಸಿಕ್ತಿತ್ತು, ಆ ಕಾಡು ಜೀರಿಗೆಯನ್ನು ಬಳಸ್ಕೊಂಡು ಜ್ವರ ಬಂದವರಿಗೆ ನಮಗೆ ಅವರು ಸಹ ತಗೊಂಡು ತಿನ್ನಿಸ್ತಾಯಿದ್ರು. ಹಿಂಗಾಗಿ ನಮ್ಮ ತಾಯಿ ಇದರಲ್ಲಿ ಜ್ವರ ಬಂದೋದಕ್ಕೆ ಗುಳಿಗೆ ತಗೊಳ್ಳೋದಂಗೆ ಇಷ್ಟು ಮಾಡ್ತಾಯಿದ್ದಾಳಂದರೆ ನಾವು ಇದನ್ನು ಯಾಕೆ ಮುಂದುವರ್ಸ್ಕೊಂಡು ನಾವು ಬೆಳಿಬಾರ್ದು ಅಥವಾ ಅಂಕಂಥ ಸಸ್ಯಗಳನ್ನು ಸಂರಕ್ಷಣೆ ಮಾಡಿಕೊಂಡು ನಮ್ಮದೇ ಆದಂಥ ಪರಿಚಯದವರಿಗೆ ಅಥವಾ ನಮಗೆ ಗೊತ್ತಿದ್ದವರಿಗೆ ಅದನ್ನು ನಾವು ಕೊಟ್ಟಿದ್ದೆ ಆದರೆ ಇದರಿಂದ ನಮ್ಮ ಆರೋಗ್ಯ ಒಳ್ಳೆಯದಾಗುತ್ತೆ ಅನ್ನೋ ದೃಷ್ಟಿ ಇಟ್ಕೊಂಡು ನಾನು ಬೆಳೆಯೋಕೆ ಶುರು ಮಾಡಿದೆ ಸರ್. ಮೂಲತಃ ಔಷಧಿ ಸಸ್ಯಗಳು ನಿಮಗೆ ಎಲ್ಲಿ ಸಿಕ್ಕು, ಅವನ್ನು ಬೆಳಿಬೇಕಾದ್ರೆ? ನಮ್ಮ ಸ್ನೇಹಿತರಲ್ಲಿ ಕೆಲವು ಸಸ್ಯಗಳನ್ನು ಶೇಖರಣೆ ಮಾಡಿಕೊಂಡ್ವಿ. ಅಂದರೆ ನಮ್ಮ ಪಾರಂಪರಿಕ ವೈದ್ಯ ಪರಿಷತ್ ಅಂತ ನಾವು ಏನು ಮಾಡಿದ್ವಿಲ್ಲ ಅದರಲ್ಲಿ ಕೆಲವರು ಗೊತ್ತಿದ್ದವರು, ಆಮೇಲೆ ಕೆಲವು ನಮ್ಮ ತಾಯಿಯಿಂದ ಪರಿಚಯ ಆಗಿತ್ತು, ಆಮೇಲೆ ನಾನು ಕಲಿತಂಥ ವಿದ್ಯೆಯಲ್ಲೂ ಕೆಲವು ಪರಿಚಯಗಳು, ಇಂಥ ಸಸ್ಯಗಳಿಗೆ ಇಂಥ ಹೆಸರಿದೆ, ಒಂದು ಕುಪ್ಪೆ ಗಿಡ ಇರ್ಬೋದು ಅಥವಾ ಇದು ಚಿತ್ರಮೂಲಗಳು ಇರ್ಬೋದು, ಎಕ್ಕೆ ಮತ್ತು ಲಕ್ಕಿ ಗಿಡ ಇವೆಲ್ಲ ತುಂಬ ಅದರಲ್ಲಿ ಒಳ್ಳೆ ಇದು ಔಷಧಿ ಗುಣಗಳಿದೆ ಅಂತ ತಿಳ್ಕೊಂಡ ಮೇಲೆ ಅವನ್ನ ಸಂರಕ್ಷಣೆ ಮಾಡೋದ್ರ ಜೊತೆಗೆ ಬೇರೆಯವ್ರಿಗೂ ಸಹ ಕೇಳಿರಿ, ಎರಡು ಮೂರು ಸಸಿಗಳನ್ನು ನಾವು ಅವ್ರಿಗೆ ಬೆಳೆಸ್ರಿ ಅಂತ ಕೊಡ್ತಾ ಇದ್ದೀವಿ. ಯಾವ ಪ್ರಮಾಣದಲ್ಲಿ ಬೆಳೀತಾ ಇದ್ರೆ ಸರ್? ಈಗ ಸದ್ಯದಲ್ಲಿ ನನ್ನ ಔಷಧಿಗೆ ಬೇಕಾದಷ್ಟನ್ನು ನಾನು ಬೆಳ್ಕೊಳ್ತೀನಿ, ಯಾರಿಗೂ ಮಾರಾಟ ಮಾಡೋಷ್ಟೇನು ಸಸಿಗಳನ್ನು ಮಾಡ್ತಾ ಇಲ್ಲ. ಆದರೆ ಕೇಳಿದವ್ರಿಗೆ ಎರಡು ಮೂರು ಸಸಿ ಕೊಡ್ತೀನಿ, ಆಮೇಲೆ ಇಂಥ ಕಡೆ ಸಿಗುತ್ತೆ, ನನ್ನಲ್ಲಿಲ್ಲ, ನೀವು ಇಂಥ ಕಡೆ ಸಿಗ್ಬೋದು, ಅದನ್ನು ತಗೊಂಡು ನೀವು ಮಾಡೋದಾದರೆ ನಾನು ಹೇಳ್ತೀನಿ ಅಂತ ಹೇಳಿ ಕೆಲವ್ರಿಗೆ ನಮ್ಮ ಮಾಹಿತಿ ಕೊಟ್ಟು ಆ ಸಿಗುವಂಥ ಸಸ್ಯದ ಅಡ್ರೆಸ್ಗಳನ್ನು ಅವ್ರಿಗೆ ಮಾಹಿತಿ ಕೊಡ್ತಾ ಇರ್ತೀನಿ. ಈ ಔಷಧಿ ಸಸ್ಯಗಳ ನಿರ್ವಹಣೆ ಏನಾದರೂ ಕಷ್ಟ ಆಗುತ್ತಾ? ಇಲ್ಲ ಸರ್, ಅದಕ್ಕೇನು ಮೂಲತಃ ಯಾವುದೇ ರೀತಿ ನಿರ್ವಹಣೆಗೆ ತೊಂದರೆ ಇಲ್ಲ, ಯಾಕೆಂದರೆ ಅದಕ್ಕೇನು ಗೊಬ್ಬರ ಬಿಡೋಂಗಿಲ್ಲ. ನೀರಿಂದ ಒಂದು ನಿರ್ವಹಣೆ ನೋಡ್ಕೊಂಡ್ರೆ ಬೇಸಿಗೆ ಟೈಮಲ್ಲಿ ಅದಕ್ಕೇನು ಅಂತ ತೊಂದರೆ ಆಗೋದಿಲ್ಲ ಸಸ್ಯ ಬೆಳೀಲಿಕ್ಕೆ, ಯಾಕಂದರೆ ಅದು ಭಾಳ ಒಂದು ವಿಶೇಷವಾಗಿಂದ ಬೆಳಿತೀವಂದ್ರೆ ತಪ್ಪಾಗಲಾರ್ದು, ಅವು ಗೊಬ್ಬರನೇ ಬೇಕಿಲ್ಲ. ಅಂಥ ಒಂದು ಸಸ್ಯಗಳಿದ್ದಾವೆ, ಈಗ ಅಮೃತ ಬಳ್ಳಿ ನಮ್ಮ ಮನೆ ತಲ್ಲಿದೆ, ಮಧುನಾಶಿನಿ ಇದೆ, ಕರಿಬೇವಿದೆ, ಬಿಲ್ಪತ್ರೆ ಗಿಡನೂ ಸಣ್ಣದವು ಇದ್ದಾವೆ ಎರಡು, ಅವನು ಸಹ ನಾನು ನಮ್ಮ ಮನೆ ಅಂಗಳದಲ್ಲೇ ಬೆಳೆಸ್ಕೊಂಡಿನಿ. ಅದಲ್ಲದೆ ಮೂಲತಃ ಹೊಲದಲ್ಲಿ ದಾಸವಾಳ ಇದೆ, ಅದಕ್ಕೆ ತಕ್ಕಂತೆ ನಮಗೆ ಎಕ್ಕೆಗಳಿದೆ, ಅಲ್ಲೂ ಅಮೃತ ಬಳ್ಳಿಗಳಿದೆ, ಆಮೇಲೆ ಮಲ್ಲಿಗೆ ಅಂಟುಗಳು. ಇವು ಮಲ್ಲಿಗೆ ಅಂಟು ಅಂದ್ರೇ ಔಷಧಿಗೆ ಬರದೇನೆ ಇರ್ಬೋದು, ಆದರೆ ಆ ಸಸ್ಯಗಳ ಜೊತೆಯಲ್ಲಿ ಬೆಳೆಸಿದಾಗ ಒಂದು ನಾವು ಆ ವಾತಾವರಣದಲ್ಲಿ ಹೋದಾಗ ಸಂಜೆ ಅಥವಾ ಬೆಳಗ್ಗೆ ಅದರಲ್ಲಿ ಬರ್ತಕ್ಕಂಥ ಗಾಳಿ ಕುಡದೆ ನಮ್ಮಲ್ಲಿ ಎಷ್ಟು ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ನಮ್ಮ ನಂಬಿಕೆ ಇದೆ. ಆ ಉದ್ದೇಶದಿಂದ ನನ್ನ ಮನೆ ಮುಂದೆ ಈಗ ತೋರಣ ಆಗಿದೆ, ನಿತ್ಯವೂ ತೋರಣ ನಂದು ಅಮೃತ ಬಳ್ಳಿ ಮತ್ತು ಮಧುನಾಶಿನಿ ನನ್ನ ಮನೆ ಮುಂದಿನ ಒಂದು ಉದ್ದಕ್ಕೆ ಅಗಲಕ್ಕೆ ಅದನ್ನು ಅದ್ರ ಕೆಳಗಸೆ ಓಡಾಡೋದು, ಬೆಳಗಿಂತ ಸಂಜೆ, ಸಂಜೆಯಿಂದ ಬೆಳಗ್ಗೆ ನಾವು ಅದ್ರ ಗಾಳಿ ನಮ್ಮ ಮನೆ ಒಳಗಂತ ಹದಾಸೆ ಹೋಗುತ್ತೆ. ಆ ದೃಷ್ಟಿ ಇಟ್ಕೊಂಡು ಅದರಿಂದ ಎಷ್ಟೋ ಲಾಭಗಳಾಗಿದೆ ನಮಗೆ ಅಮೃತ ಬಳ್ಳಿ ಮತ್ತು ಮಧುನಾಶಿನಿ ಈ ಒಂದು ಸಸ್ಯಗಳು ನಮ್ಮ ಮನೆ ತಕ್ಕ ಇರೋದ್ರಿಂದ. ಈಗ ಈ ಔಷಧಿ ಸಸ್ಯಗಳಿಂದ ಅದನ್ನ ಉಪಯೋಗಿಸೋದ್ರಿಂದ ಇಷ್ಟೆಲ್ಲ ಅನುಕೂಲಗಳಿದ್ದೂ ಈಗಿನ ಒಂದು ಜನ ಯಾಕೆ ಅದ್ರ ಬಕ್ಕಡೆ ಹೆಚ್ಚು ಆಸಕ್ತಿ ತೋರಿಸ್ತಿಲ್ಲ, ಹೆಚ್ಚು ಇಂಗ್ಲೀಷ್ ಮೆಡಿಸಿನ್ಗೆ ಯಾಕೆ ಹೋಗ್ತಾವ್ರೆ ಅನಿಸುತ್ತೆ? ಅಂದರೆ ಈಗಿನ ನಮ್ಮ ಜನರ ಒಂದು ವಿಶೇಷವಾದ ಬೆಳವಣಿಗೆಯಲ್ಲಿ ಏನಿದೆ ಅಂದರೆ ನಮ್ಮ ಆರೋಗ್ಯ ಈಗಿನ ಕ್ಷಣಕ್ಕೆ ಅಷ್ಟೇ ಚೆನ್ನಾಗಿರಬೇಕು ಅನ್ನೋದು ನೋಡ್ಕೊಳೋದೊಂದು ಅವರ ಒಂದು ಅಭಿಲಾಷೆ. ಅಂದರೆ ನಾನು ಉಳ್ಕೊಳ್ತೀನಿ, ಉಳ್ಕೋಬೇಕು, ನಾನು ಉಳಿಸ್ಕೋಬೇಕು ಅನ್ನೋದನ್ನೇ ಇಟ್ಕೊಂಡಿದ್ದಾರೆ. ಅಂದರೆ ನಾವು ಕೆಲವೊಂದು ಇಂಗ್ಲೀಷ್ ಮೆಡಿಸಿನ್ ತೊಗೊಂಡ್ರೆ ದೇಹಕ್ಕೆ ನಮ್ಮ ಆರೋಗ್ಯ ದೃಷ್ಟಿಯಲ್ಲಿ ತೊಂದರೆ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಅಧಿಕವಾಗಿ ಬಳಸ್ಕೊಂಡಾಗಲೂ ತೊಂದರೆ ಆಗಿದೆ ಎಷ್ಟೋ ಜನಗಳು. ಇವತ್ತು ಗುಳಿಗೆ ತೊಗೊಂಡವ್ರು ಏನು ಅಂಗವಿಕಲರಾಗಿದ್ದಾರೆ, ಅಥವಾ ಕೆಲವರು ಏನು ತಗೊಳ್ಬೇಕು ಅಂತಿದ್ದಂಗಲೇ ಅವ್ರ ಮನಸ್ಥಿತಿಯನ್ನು ನಿಗೂಢವಾಗಿಟ್ಕೊಂಡು ಅದರಲ್ಲಿ ಫೇಲ್ ಆಗಿದ್ದಾರೆ. ಹಂಗಾಗಿ ನಮ್ಮ ಔಷಧಿ ಸಸ್ಯಗಳಲ್ಲಿ ಯಾವುದೇ ತೊಂದರೆಗಳಿಲ್ಲ, ಅದು ಊಟದಷ್ಟೇ ಉತ್ತಮವಾದ ಒಂದು ಸಸ್ಯ ಆಗಿರ್ತದೆ. ಅದರಲ್ಲಿ ಬರ್ತಕ್ಕಂಥ ಎಲ್ಲ ಗುಣಗಳು ನಮ್ಮ ಆರೋಗ್ಯ ದೃಷ್ಟಿಯಲ್ಲಿ ಒಳ್ಳೆಯದಿರ್ತದೆ. ಇಂಗ್ಲೀಷ್ ಮೆಡಿಷನ್ಗೆ ನಾವೊಂದು ಹೆಚ್ಚಿನ ಒತ್ತು ಕೊಟ್ಟಿಲ್ಲ ಇದುವರೆಗೂ, ಯಾರಿಗೂ ನಾನು ಇದುವರೆಗೂ ಹೇಳಿಲ್ಲ. ನಾನು ಕಲಿತ ಮೇಲೆ ಈಗ ಒಂದು 8 ವರ್ಷದಿಂದ ಯಾರಿಗೆ ಇಂಗ್ಲೀಷ್ ಮೆಡಿಷನ್ ನಾನು ಇದುವರೆಗೂ ಅವ್ರಿಗೆ ಮಾಹಿತಿ ಕೊಟ್ಟೂ ಇಲ್ಲ, ಹೇಳೋದೂ ಇಲ್ಲ. ನಿಮ್ಮ ಒಂದು ಇಚ್ಛೆ ಅಂತ ಮಾಡ್ಕೋಬೋದು ಅಂತ ಹೇಳ್ತೀವಿ. ನೀವು ಹೇಳ್ದಂಗೆ ಇಂಗ್ಲೀಷ್ ಮೆಡಿಸಿನಿಂದ ಜಾಸ್ತಿ ಸೈಡ್ ಎಫೆಕ್ಟ್ ಬರುತ್ತೆ. ನಾವು ಆಯುರ್ವೇದಿಕ ಒಂದು ಔಷಧಿ ಸಸ್ಯಗಳನ್ನ ಉಪಯೋಗಿಸೋದು ಅಥವಾ ಆಯುರ್ವೇದಿಕ ಔಷಧಿಗಳನ್ನ ಉಪಯೋಗಿಸೋದ್ರಿಂದ ಒಂದು ರಿಸಲ್ಟ್ ಸ್ವಲ್ಪ ನಿಧಾನ ಆದ್ರೂ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ ಅಂತೀರ? ಹೌದು ಸರ್, ಇಂಗ್ಲೀಷ್ ಮೆಡಿಷನ್ ತೊಗೊಳೋದ್ರಿಂದ ತುಂಬ ಜನಕ್ಕೆ ನಾವು ಹೇಳಿದಂಗೆ ತೊಂದರೆಗಳಿದೆ ಆರೋಗ್ಯದಲ್ಲಿ, ಆಮೇಲೆ ಅವ್ರು ಅದನ್ನು ತೊಗೊಂಡ್ರೆ ಬದುಕ್ತೀವಿ ಅನ್ನೋ ಒಂದು ಮನಸ್ಥಿತಿಗೂ ಬರ್ತಾರೆ. ಆದರೆ ನಮ್ಮ ಆಯುರ್ವೇದಿಕದಲ್ಲಿರ್ತಕ್ಕಂಥ ಔಷಧಿ ಸಸ್ಯಗಳಿಂದ ತಗೊಂಡವು ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ. ಆಮೇಲೆ ಅವ್ರಿಗೆ ಒಂದು ಏನು ಆರೋಗ್ಯ ಇದೆಯಲ್ಲ ಅದು ನಿಧಾನವಾದ್ರೂ ತಡವಾದ್ರೂ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಆಮೇಲೆ ಮುಂದಿನ ಯಾವುದೇ ಕಲೆಗಳು ಬರೋಕ್ಕೂ ಅದು ಬಿಟ್ಕೊಡಲ್ಲ, ಅಂದರೆ ರೋಗ ನಿರೋಧಕ ಶಕ್ತಿ ಸದೃಢವಾಗ್ತದೆ ದೇಹದಲ್ಲಿ. ಹಾಗಾಗಿ ಅವ್ರಿಗೆ ಎಂಥದೇ ಜ್ವರ ಆಗ್ಬೋದು, ಶೀತ ಆಗ್ಬೋದು, ಕೆಮ್ಮು, ಕಫ ಇತ್ಯಾದಿ ಯಾವುದೇ ಕಾಯಿಲೆಗಳು ಬರಲಿಕ್ಕೆ ಒಂದು ಸ್ವಲ್ಪ ಲೇಟ್ ಮಾಡ್ತೇವೆ. ಆದರೆ ಇಂಗ್ಲೀಷ್ ಮೆಡಿಷನ್ 2 ದಿವಸ ತಗೊಂಡಾಗ ಮಾತ್ರ ಅವು ದೂರ ಇರ್ತವೆ. ಮತ್ತು ನಂತರ ಯಾವುದಾದ್ರೆ ಒಂದು ವಾತಾವರಣದಲ್ಲಿ ಅವರು ಇಲ್ಲಿ ಮನೇಲಿ ನೀರು ಬಿಟ್ಟು ಬೇರೆ ಕಡೆ ಹೋಗಿ ನೀರು ಕುಡಿದ್ವಿ ಅಥವಾ ಫ್ರಿಡ್ಜಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಆಹಾರವನ್ನು ಬಳಸ್ಕೊಂಡ್ರು ಅಂದರೆ ಮತ್ತೆ ಅವರಿಗೆ ಆ ರೀತಿ ಕಾಯಿಲೆಗಳು ಬರೋದರಿಂದ ಅವ್ರು ಮತ್ತು ಮೆಡಿಷನ್ಗೆ ಹೋಗೋದ್ರಿಂದ ಅವ್ರು ತಿಂಗಳಲ್ಲಿ 5-6 ದಿವಸ ಬರೀ ಆಸ್ಪತ್ರೆಯನ್ನೇ ಖರ್ಚು ಮಾಡ್ತಾರೆ. ಇದನ್ನು ತಿಳ್ಕೊಳ್ಳಲ್ಲ ನಾವು. 5-6 ದಿವಸ ಅಂದರೆ ತಿಂಗಳಿಗೆ ವರ್ಷದಲ್ಲಿ ಅವರಿಗೆ ಎಷ್ಟು ದಿವಸಗಳನ್ನ ಒಂದು ಆಸ್ಪತ್ರೆಯಲ್ಲಿ ಖರ್ಚು ಮಾಡ್ತೀವಿ ದುಡ್ಡು ಅಥವಾ ಆರೋಗ್ಯಕ್ಕೆ ನಾವು ವೆಚ್ಚ ಮಾಡೋದನ್ನು ಯಾವ ರೀತಿ ನೋಡ್ತಾ ಇದ್ದೀವಿ ಅನ್ನೋದನ್ನು ನೋಡ್ಕೊಳ್ಳೋದಾನೆ ಇಂಗ್ಲೀಷ್ ಮೆಡಿಷನ್ಗೆ ಅವರು ಒಂದು ಮನಸ್ಥಿತಿಯನ್ನು ಅಳವಡಿಸ್ಕೊಂಡಿರ್ತಾರೆ. ಅದೇ ಆಯುರ್ವೇದಿಕದಲ್ಲಿ ನಾವು ಮಾಡ್ಕೊಂಡಿದ್ದೆ ಆದರೆ ಮನೆಯಲ್ಲಿ ಒಂದು ಜ್ವರಕ್ಕೆ ದೊಡ್ಡ ಪತ್ರೆದ ಕಷಾಯದ ಕಪದಲ್ಲಿ ಮಾಡಿಕೊಂಡಿದ್ದೆ ಆದರೆ ಇದು ನಿಧಾನ ಅಂದರೆ ಒಂದು 4-5 ದಿವಸದೊಳಗೆ ತಗೋಬೇಕು. ಅಂದರೆ 2 ಹೊತ್ತು ಅಥವಾ 3 ಹೊತ್ತು ಒಂದು ಒಂದು ಪಾರಂಪರಿಕ ವೈದ್ಯರು ಇರ್ಬೋದು, ಆಯುರ್ವೇದಿಕ ಪಂಡಿತರು ಇದ್ದೇ ಇದ್ದಾರೆ ಎಲ್ಲ ಗ್ರಾಮಗಳಲ್ಲೂ ಎಲ್ಲ ಊರುಗಳಲ್ಲೂ, ಜನರಿಗೂ ವಯಸ್ಸಾದವ್ರಿಗೆ ಗೊತ್ತಿರುತ್ತೆ. ಅದನ್ನು ಬಳಸೋ ರೀತಿ ಅಂತ ತಿಳ್ಕೊಂಡು ಬಳಸಿದ್ದೆ. ಆದರೆ ನಿಜವಾಗ ಆರೋಗ್ಯದಲ್ಲೂ ಉತ್ತಮ ಗುಣ ಕಾಣೋದ್ರ ಜೊತೆಗೆ ಮುಂದಿನ ಅವ್ರ ಜೀವನಕ್ಕೆ ಯಾವುದೇ ಮತ್ತೆ ಬೇರೆ ಕಾಯಿಲೆಗಳು ಬರದಂಗೆ ಇರ್ಬೋದು ಅನ್ನೋದು ನನ್ನ ನಂಬಿಕೆ ಸಂಪೂರ್ಣ ಇದೆ. ಈ ಔಷಧಿ ಸಸ್ಯಗಳನ್ನು ಬೆಳೆಸಿ ನೀವು ನಿಮ್ಮ ಮನೆಯವ್ರು ಮಾತ್ರ ಉಪಯೋಗಿಸ್ತಾ ಇದ್ರಾ, ಇದೇನಾದರೂ ಔಷಧಿ ಮಾಡಿಬಿಟ್ಟು ಯಾರಾದರೂ ಸಾಮಾನ್ಯ ಜನಗಳಿಗೂ ಕೊಡ್ತಿರ್ತೀರಾ ಸರ್? ಸರ್, ಹೆಚ್ಚಾಗಿ ನಮ್ಮ ಮನೆಯವ್ರಿಗೆ ಅಂತ ನಾವು ಬಳಸ್ಕೊಂಡು ಅದನ್ನ ತಿಳ್ಕೊಂಡು ಅವ್ರು ನಮ್ಮಲ್ಲಿ ಗುಣ ಹಾಕ್ತೀವಿ ಅನ್ನೋ ನಂಬಿಕೆ ಇದ್ದವರಿಗೆ ಸಹ ಕೊಟ್ಟಿದ್ದೀವಿ ಅಂತ ಒಂದು ಉದಾಹರಣೆ ಹೇಳಬೇಕು. ನಾನು ಶಿವಮೊಗ್ಗದಲ್ಲಿ ಅತಿ ಆಸ್ಪತ್ರೆಯಲ್ಲಿ ಸೇರಿಸಿ IMINನ ಸಕ್ಕರೆ ಕಾಯಿಲೆಯಿಂದ ಬಳಲದು, ಜಲಬಾಧೆ ಜಾಸ್ತಿಯಾಗಿ ಇನ್ನು ನಾನು ಉಳಿಯಲ್ಲನ್ನೋ ಸ್ಟೇಜ್ ಇತ್ತು. ಆಮೇಲೆ ನಾವು ಇಲ್ಲಿ ಬೇರೆ ಕಡೆ ಕೆಲಸ ಮಾಡೋದ್ರಿಂದ ಆ ಒಂದು ವಾರದಲ್ಲಿ ಹೋಗ್ಲಿಕ್ಕಾಗಲಿಲ್ಲ. ಆಮೇಲೆ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ನೀನು ಒಂದು ದಿವಸ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಮ್ಮ, ನಾನು ಆ ಡಾಕ್ಟ್ರ್ ವೈದ್ಯರಿಗೆ ಹೇಳಿರ್ತೀನಿ, ನಾಳೆ ಬೆಳಗ್ಗೆ ಅನ್ನೋದು ನೀನು ತಲುಪಿಸ್ತೀನಿ ನನ್ನ ಔಷಧಿ ಅಂತ ಹೇಳಿದ್ಮೇಲೆ, ಇವಾಗಲೂ ಸಹ ಅಯ್ಯಮ್ಮ ನಮ್ಮ ಔಷಧಿ ತಗೊಂಡ್ಮೇಲೆ ಗುಣ ಆಗಿದೆ. ಆಮೇಲೆ ಎಲ್ಲ ರೀತಿಯಲ್ಲೂ ಊಟ ಮಾಡಲಿಕ್ಕೆ ಸ್ವೀಟು, ಕೆಲವರು ಸ್ವೀಟ್ ಬಿಡಬೇಕು, ಹೋಳಿಗೆ ಊಟ ಮಾಡಬಾರ್ದು, ನೀವು ಗೋಧಿ ಹುಗ್ಗಿ ಊಟ ಮಾಡಬಾರ್ದು, ಏನೇನು ಹೇಳಿದಾರಂತೆ. ಆದರೆ ನಾನು ಔಷಧಿ ಕೊಟ್ಟವರಿಗೆ ನೀವು ಎಲ್ಲ ರೀತಿಯನ್ನು ಊಟ ಮಾಡಬೇಕು, ಯಾಕಂದರೆ ಅದು ನಮ್ಮ ದೇಹದಲ್ಲಿರ್ತಕ್ಕಂಥ ಕೆಲವೊಂದು ಹಾರ್ಮೋನಲ್ಸಲ್ಲಿ ವ್ಯತ್ಯಾಸಗಳು ಅಂದರೆ ಕಿವಿಗಳು ನಮಗೆ ಬೇಕಾದವು, ಅನ್ನನೇ ಕೇಳ್ತತಿ, ಅನ್ನ ಕೇಳಿದಾಗ ಅನ್ನನೂ ಊಟ ಮಾಡಬೇಕು, ಸಿಹಿ ಕೇಳುತ್ತೆ ಸಿಹಿನ ಊಟ, ಅದು ಬ್ಯಾಲೆನ್ಸ್ ಮಾಡ್ಕೊಳ್ತೈತಿ ನಮಗೆ ಗೊತ್ತಿಲ್ಲದೆ. ಅಂದರೆ ನಾವು ಊಟ ಮಾಡಿದ್ದು 2.5 ಗಂಟೆಯಲ್ಲಿ ಜೀರ್ಣ ಆಗೋವಂಥ ರೀತಿಯಲ್ಲಿ ನೋಡ್ಕೋಬೇಕು. ಆ 2.5 ಗಂಟೆಯಲ್ಲಿ ಜೀರ್ಣ ಆಗ್ತಾವ ಅಂದರೆ ಯಾವುದೇ ಸಕ್ಕರೆ ಕಾಯಿಲೆ ಬರೋದಿಲ್ಲ. ಆಮೇಲೆ ನಿಧಾನವಾಗಿ ಊಟ ಮಾಡೋದು ಕಲಿಬೇಕು, ಊಟದಲ್ಲಿ ಅವಸರ ಮಾಡ್ಕೋಬಾರ್ದು, ಆತಂಕ ಮಾಡಬಾರ್ದು. ಮಧ್ಯದಲ್ಲಿ ನೀರು ಕುಡಿಲಿಕ್ಕೆ ಏನು ತೊಂದರೆ ಇಲ್ಲ, ಮಧ್ಯದಲ್ಲಿ ಖಾರ ಆಗಿರ್ತೈತಿ ಅಥವಾ ಏನು ಅವ್ರಿಗೆ ತೊಂದರೆ ಆಯ್ತು ಅಂಥ ದಿವಸ ಇಲ್ಲಿ. ಆ ಊಟ ಮಾಡೋದು ಏನೋ ಒಂದು ಮನಸ್ಥಿತಿ ಇಟ್ಕೊಂಡು ಊಟ ಮಾಡ್ತಾ ಇರ್ತಾರೆ, ಆದರೆ ಊಟ ಕಡೆ ಗಮನ ಇರಲಿಲ್ಲ. ನಾನು ಏನು ಉಂಡಿದೆ ಅಂತ ಸಂಜೆ ಕೇಳಿದಾಗ ಮಧ್ಯಾಹ್ನ ಏನೋ ಉಂಡಿದ್ದೆ ಅನ್ನೋ, ಹಿಂಗಾಗಿ ಅವ್ರಿಗೆ ಅದೇ ಮರ್ತು ಹೋದಾಗ ಇನ್ನು ಉಂಡದ್ದು ಮರ್ತು ಹೋಗಿ ಇನ್ನು ಜೀರ್ಣ ಆಗೋದು ಏನು ಇರ್ತೈತಿ ನಮ್ಮ ಜಠರಗಳಲ್ಲಿ, ಅದು ಭಾಳ ನಿರ್ಲಕ್ಷ್ಯ ಬಂದ್ಬಿಡ್ತೈತೆ ಮನಸ್ಸು. ಆವಾಗ ಈ ಒಂದು ನಮ್ಮದು ಊಟದ ಒಂದು ಪದ್ಧತಿ ಸರಿ ಇಲ್ಲ ಅಂತ ಯೋಚನೆ ಮಾಡೋದೇ ಇಲ್ಲ ಅವರು. ಆ ಒಂದು ಮನಸ್ಸನ್ನು ಸರಿಯಾದ ರೀತಿಯಲ್ಲಿ ಗಮನಿಸಿ ಊಟವನ್ನು ಕ್ಲೀನಾಗಿ ಮಾಡಿದ್ದೆ ಆದರೆ ಯಾವುದೇ ಶುಗರ್ ಕಾಯಿಲೆ ಬರಲ್ಲ, ಇದರಿಂದ ಮನುಷ್ಯನಿಗೆ ತೊಂದರೆ ಆಗಲ್ಲ ಅನ್ನೋದು ನಂಬಿಕೆ ಸಂಪೂರ್ಣ ಇದೆ ನನಗೆ. ಈಗ ಯಾವ್ಯಾವ ಔಷಧಿ ಸಸ್ಯದಲ್ಲಿ ಯಾವ್ಯಾವ ಔಷಧಿಯ ಗುಣ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ ನಿಮ್ಗೆ? ಸರ್, ಈಗ ಮಧುನಾಶಿನಿ ಮತ್ತು ಅಮೃತ ಬಳ್ಳಿ, ಬಿಲ್ಪತ್ರೆ, ಕರಿಬೇವು, ಇದ್ರ ಜೊತೆಗೆ ನಾನು ಮೆಂತ್ಯಕಾಳು ಮತ್ತು ಉದ್ದಿನಕಾಳನ್ನು ಹಾಕಿ ನಾನು ಸಕ್ಕರೆ ಕಾಯಿಲೆ ಕೊಟ್ಟಿದ್ದೀನಿ, ಅದು ಇವತ್ತು ಸಕ್ಸಸ್ ಆಗಿದೆ. ಅದರಿಂದ ತುಂಬ ಅಂದರೆ ಸಕ್ಕರೆ ಕಾಯಿಲೆಗೆ ಬೇಕಾದಂಥ ಎಲ್ಲ ಅಂಶಗಳು ಈ ಒಂದು ಸಸ್ಯಗಳಲ್ಲಿದೆ ಅಂತ ಕಂಡುಕೊಂಡು ಅದನ್ನು ನಾನು ಬಳಸಿದ್ದೀನಿ. ಅದರಿಂದ ಅವ್ರು ಲಾಭದಾಯಕ. ಸುಮಾರು ಒಂದು 15-20 ಜನಕ್ಕೆ ನಾನು ಆಲ್ರೆಡಿ ಈಗ ಔಷಧಿ ಕೊಟ್ಟಿದ್ದೀನಿ. ಅವ್ರು ಗುಣಮುಖರಾಗಿದ್ದಾರೆ, ಚೆನ್ನಾಗಿ ಊಟ ಮಾಡ್ತಾಯಿದ್ದಾರೆ. ಇವತ್ತು ನಮ್ಮನ್ನ ಹೆಸರು ಹೇಳ್ತಾರೆ, ಹೋದಾಗ ಅಣ್ಣ ನೀವು ಕೊಟ್ಟದ್ದು ನಮಗೆ ಅನುಕೂಲ ಆಗಿದೆ. ಇನ್ಸುಲಿನ್ಸಿನ್ ತೊಗೊಳೋರಿಗೂ ಸಹ ಧೈರ್ಯ ತುಂಬಿದೆ, ಇನ್ಸುಲಿನ್ಸ್ ತೊಗೋಬಾರ್ದು. ಅದರಿಂದ ಇಂಗ್ಲೀಷ್ ಮೆಡಿಸಿನ್ ಅವರು ಹೇಳ್ತಾ ಇದ್ದಾರೆ, ಇವತ್ತು ನೀವು ಇದನ್ನು ಇನ್ಸುಲಿನ್ಸ್ ತಗೊಳ್ಳೋದಿದ್ರೆ ಬೆಳಗ್ಗೆ ಸತ್ತೋಗ್ತೀರಿ ಅಂತ. ಯಾವ ಕಾರಣಕ್ಕೂ ಸಾಯಲ್ಲ ಅನ್ನೋದು ಗೊತ್ತಿದೆ ನಮಗೆ, ಅವ್ರಿಗೆ ಗೊತ್ತಿರಲ್ಲದೆ. ಅವ್ರಿಗೆ ಗೊತ್ತಿದ್ರು ಹೇಳ್ತಿರೋ ಬಿಡ್ತಾರೆ, ಅದು ಅವರಂತ ವೈಯಕ್ತಿಕ ವಿಚಾರ, ಅದನ್ನು ಹೇಳಕ್ಕೆ ಇಷ್ಟಪಡೋದಿಲ್ಲ. ಬಟ್ ಈ ಇಂಗ್ಲೀಷ್ ಮೆಡಿಸಿನ್ಗಿಂತ ನಮ್ಮ ಆಯುರ್ವೇದಿಕದಲ್ಲಿ ನಾನೇನು ಹೇಳಿದ್ದೀನಿ, ಸಕ್ಕರೆ ಕಾಯಿಲೆಗಂತೂ ತುಂಬ 100%-200% ನಾವು ಗ್ಯಾರಂಟಿ ಕೊಡ್ತೀವಿ, ಬದುಕ್ತಾರೆ, ಅವ್ರಿಗೆ ತೊಂದರೆ ಆಗಲ್ಲ. ಆಮೇಲೆ ನಾನು ಹೇಳಿದ ರೀತಿಯಲ್ಲಿ 2.5 ಗಂಟೆಯಲ್ಲಿ ನಾವು ಉಂಡಂಥ ಆಹಾರ ಜೀರ್ಣ ಆಗಲಿಕ್ಕೆ ಎಷ್ಟು ಬೇಕಷ್ಟಾದರೂ ನಾವು ಕೆಲಸ ಮಾಡಲೇಬೇಕು. ಇದು ವಯಸ್ಸಾದವ್ರಿಗೆ ಬಿಟ್ಟು, ಮಕ್ಕಳಿಗೆ ಬಿಟ್ಟು, ಮಧ್ಯಮ ವಯಸ್ಸಿನವ್ರು ಇದ್ದೀವಲ್ಲ ನಾವು, ಅವರೆಲ್ಲರೂ ಆ 2.5 ಗಂಟೆಯಲ್ಲಿ ನಮಗೆ ಆ ಜೀರ್ಣ ಆಗೋಂಥ ಯಾವುದಾದ್ರೂ ರೂಪದಲ್ಲಿ ಅದನ್ನು ಕರಗಿಸ್ಬೇಕು. ನಾವು ಕರಗಿಸಿದ್ದೇ ಆದರೆ ಯಾವುದೇ ರೀತಿ ಮುಂದಿನ ದಿನಗಳಲ್ಲಿ ಸಕ್ಕರೆ ಕಾಯಿಲೆ ಅನ್ನೋದು ಅವ್ರ ಹತ್ರ ಬರೋದಿಲ್ಲ. ಈ ಔಷಧೀಯ ಸಸ್ಯಗಳ ಬಗ್ಗೆ ತಿಳುವಳಿಕೆ ಹೆಂಗೆ ಬಂತು? ಏನು ನಿಮ್ಮ ತಂದೆ ನಿಮ್ಮ ತಾತರ ಹೇಳ್ಕೊಟ್ಟಿದ್ದ, ಅಥವಾ ಇದ್ರ ಬಗ್ಗೆ ಏನಾದರೂ ಅಧ್ಯಯನ ಮಾಡಿ ತಿಳ್ಕೊಂಡಿರೋದ, ಹೆಂಗೆ ಮಾಡಿದ್ರಿ ನೀವು? ಒಂದು ರೀತಿಯಲ್ಲಿ ನಿಮ್ಮದು ಪ್ರಶ್ನೆ ಸರಿ ಇದೆ ಸರ್. ನಮ್ಮ ಮೂಲತಃ ನಾನು ಹಿಂದೆ ಹೇಳಿದಂಗೆ ನಮ್ಮ ತಾಯಿಯಿಂದನೂ ಸ್ವಲ್ಪ ಕಾಳಜಿರಿಗೆ, ಆ ಕಾಳಜಿರಿಗೆ ಕಾರ್ಕೋಟ್ ವಿಷ ಇರುತ್ತೆ, ಅದು ತಿಂದು ಸ್ವಲ್ಪ ಜೀರ್ಣ ಮಾಡಿಕೊಂಡ್ರೆ 1/2 ಗಂಟೆಯಲ್ಲಿ ತಲೆನೋವು ಜ್ವರ ಎರಡೂ ಹೋಗುತ್ತೆ. ಇದನ್ನು ನೋಡ್ಕೊಂಡ್ಮೇಲೆ ನಾನು ಒಂದು ಸಸ್ಯಗಳನ್ನು ಬೆಳೆಸಬೇಕು ಅಂತ ತಿಳ್ಕೊಂಡೆ. ಆಮೇಲೆ ನಾನು ಹೇಳಿದಂಗೆ ನಮ್ಮ ICR ತಳಬಾಳು ಕೃಷಿ ವಿಜ್ಞಾನ ಕೇಂದ್ರ 2015-16-17 ಒಂದು ಪಾರಂಪರಿಕ ವೈದ್ಯ ಪರಿಷತ್ ನಾನು ತಿಳ್ಕೊಂಡಿದ್ಮೇಲೆ ಇದನ್ನು ಬೆಳೆಸಲೇಬೇಕು. ಇದರಿಂದ ನಾವು ನಮ್ಮ ಮುಂದಿನ ಈ ಸಮಾಜಕ್ಕೆ, ಜನಗಳಿಗೆ ಆರೋಗ್ಯ ದೃಷ್ಟಿಯಲ್ಲಾದರೂ ನಾವು ತಿಳಿಸಿ ಕೊಡಬೇಕು ಅಂತ ತಿಳ್ಕೊಂಡು ನಾವು ಅದನ್ನು ಹೆಚ್ಚಿಂದ ಇತ್ತೀಚೆಗೆ ನಮ್ಮ ಒಂದು ಗಮನ ಆ ಕಡೆ ಹರಿಸಿ ಬೆಳೀತಾ ಇದ್ದೀವಿ. ಈಗ ಸಾಕಷ್ಟು ಔಷಧಿ ಸಸ್ಯಗಳಿದ್ದಾವೆ, ನಮ್ಮ ಕೇಳೋರಿಗೆ ಒಂದು ಆಸಕ್ತಿ ಬರುತ್ತೆ, ಯಾವ್ಯಾವ ಔಷಧಿ ಸಸ್ಯದಿಂದ ಏನೇನು ಮಾಡ್ಕೋಬೋದು, ಅದ್ರ ಬಗ್ಗೆ ಒಂದೆರಡು ಯಾವುದಾದ್ರೂ ಔಷಧಿ ಸಸ್ಯದ ಬಗ್ಗೆ ಈ ಥರ ಮಾಡ್ಕೊಂಡ್ರೆ ಈ ಥರ ಒಂದು ಅನುಕೂಲ ಆಗುತ್ತೆ ಅನ್ನೋದ್ರ ಹೇಳಲಿಕ್ಕಾಗತ್ತಾ? ಹಾಂ ಸರಿ ಸರ್, ಸರ್ ನಿಜ. ಲೋಳೆ ಸರ, ಲೋಳೆ ಸರ ಏನಿದೆ ಅಲ್ಲ, ಇದು ತುಂಬ ಒಂದು ವಿಶೇಷವಾದ ಗಿಡ. ಇದನ್ನು ನಾವು ಮಖಕ್ಕೆ ಲೇಪನ ಮಾಡಿಕೊಟ್ರೆ ಮಖದಲ್ಲಿರ್ತಕ್ಕ ಕಲೆಗಳು ಹೋಗೋದ್ರ ಜೊತೆಗೆ ಚರ್ಮ ಸುಕ್ಕುಗಳು ಹೋಗಿರೋದು ನನಗೂ ಗೊತ್ತಿದೆ, ನಾನು ಮಾಡ್ಕೊಂಡಿದ್ದೀನಿ, ಬೇರೆಯವ್ರಿಗೂ ಸಲಹೆ ಮಾಡಿದ್ದೀನಿ, ಅಷ್ಟೇ ಒಳ್ಳೆಯದಿದೆ. ಆಮೇಲೆ ನಮ್ಮ ಹೊಟ್ಟೆಗೂ ನಾವು ತಗೋಬೋದು, ಏನು ಇವತ್ತು ಮೂಲವೇದಿ ಅಂತಿದ್ದೀವಲ್ಲ, ಮೂಲವೇದಿಗೆ ತುಂಬ ಲೋಳೆ ಸರ ಕೆಲಸ ಮಾಡ್ತೈತಿ. ಅಂದರೆ ಪ್ರತಿ ಒಂದು ಲೋಳೆ ಸರ ತೊಗೊಳೋರು ಏನಂದ್ರೆ ನಾನು ಹೇಳ್ತಿರೋದು, ಮೂಲವೇದಿ ಇದ್ದವರು ದಿವಸ ತೊಗೋಬೇಕು, ಮೂಲವೇದಿ ಇಲ್ಲ ಅಂತ ಹೇಳಿ ಸುಮ್ಮನೆ ಆರೋಗ್ಯ ದೃಷ್ಟಿಗೆ ಇಲ್ಲಿ ತಿಂಗಳಲ್ಲಿ ಎರಡು ಸತಿ ತೊಗೊಳ್ಬೇಕು, ಒಂದು ಅಮಾಸೆ ಒಂದು ಹುಣ್ಣಿಮೆ ಅಂತ ಲೆಕ್ಕ ಇಟ್ಕೊಂಡ್ರೆ ಆ ದಿನ ತಿಂದರೆ ಸಾಕು, ಮೂಲವೇದಿ ಎಂದೂ ಬರಲ್ಲ ಅವ್ರಿಗೆ. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಯಾವುದೇ ನಮ್ಮ ದೇಹದಲ್ಲಿರ್ತಕ್ಕಂಥ ಕ್ರಿಮಿಗಳನ್ನು ಸಹ ಅಲ್ಲಿ ಇಡ್ದಂಗೆ ಅದು ಅಷ್ಟು ನುಣುಪಾಗಿರ್ತೈತಿ. ಲೋಳೆ ಸರ ನೋಡ್ಬೇಕು ನೀವು, ಆ ಲೋಳೆ ಸರ ನೋಡಿದ್ದೆ ಆದರೆ ಅದರಲ್ಲಿ ಬರ್ತಕ್ಕಂಥ ಒಂದು ರಸ ಇದೆ ಅಲ್ಲ, ಎಷ್ಟು ನಯಸ್ಸನ್ನು ಒಂದು ರೇಷ್ಮೆ ಕೂಲಿಗಿಂತೂ ಚೆಂದಿರುತ್ತೆ ಆ ಒಂದು ವಿಶೇಷವಾದ ಇದರ ರಸ ಇರೋದ್ರಿಂದ. ಅದರಿಂದ ಈ ಒಂದು ಕಲೆಗಳಾಗದ ನಮ್ಮ ಕದಲ್ಲಿ ಸುಖಗಳಾಗೋದ್ರಿಂದ ಹಿಡಿದು ಆಮೇಲೆ ನಮ್ಮ ದೀರ್ಘಾಯುಷ್ಯಗಳಿಗೆ ಇನ್ನೂ ಹೆಚ್ಚಿನ ಒತ್ತು ಬೇಕು ಅಂತ ಅಂದರೆ ಅದನ್ನು ನಾವು ಲೋಳೆ ಸರ ಬಳಸ್ಬೋದು ಅಂತ. ಇಲ್ಲ ನೇರವಾಗಿ ಬಳಸ್ಬೋದು, ಆ ಮೇಗಿಲಿಂದ ಏನು ಇದನ್ನು ತೆಗೆದು ಸಿಪ್ಪೆ ತೆಗೆದು ತೊಳ್ಕೊಂಡು ನೇರವಾಗಿ ಬಳಸ್ಬೋದು. ಅದಕ್ಕೇನು ಮತ್ತೇನು ಬೇರೆ ಅರಶಿನ ಪುಡಿ ಮಕ್ಕಳು ಲೇಪನ ಮಾಡ್ಕೊಳ್ತೀವಿ ಅಂದರೆ ಬಳಸ್ಕೋಬೋದು. ಅದನ್ನು ಬಿಟ್ಟರೆ ನೀವು ನೇರವಾಗೆ ಬಳಸಿದ್ದೆ ಆದರೆ ದೀರ್ಘಕಾಲದವರೆಗೂ ಅದು ಉಳಿತತಿ, ಆಮೇಲೆ ಕೆಲಸನೂ ಮಾಡತೈತಿ, ಅದರ ನಂಬಿಕೆ ಇದೆ ನಮಗೆ. ಆಮೇಲೆ ಜ್ವರಕ್ಕೆ ನಾವು ಹೇಳಿದ್ವಿ ಒಂದು ಕುಪ್ಪೆ ಗಿಡ ಅಂತ ಬರುತ್ತೆ, ಆ ಕುಪ್ಪೆ ಗಿಡ ಮತ್ತು ದೊಡ್ಡಪತ್ರೆ ಎರಡನ್ನೂ ಸಹ ಮಿಕ್ಸ್ ಮಾಡಿ ಕುದಿಸಿ ನಾವು ಅದರ ಕಷಾಯ 3 ರಷ್ಟು ಅಂದರೆ ಒಂದು 200 ml ಲೋಟ ಇರುತ್ತೆ ಅಂದರೆ ಅದರಲ್ಲಿ ಒಂದು 80 ml ಅಥವಾ 100 ml ಅಥವಾ ಥರ ಬರಂಗೆ ನಾವು ಕುದಿಸಿ ಅದನ್ನು ಆರಿಸ್ಕೊಂಡು ಕುಡಿದ್ದೆ ಆದರೆ ದಿವಸದಲ್ಲಿ 2 ಹೊತ್ತು ಅದು ಜ್ವರದ ಪ್ರಮಾಣದ ಮೇಲೆ ಜಾಸ್ತಿ ಇದ್ದವರಿಗೆ 3 ಪ್ರಮಾಣ ಮಧ್ಯಾಹ್ನದವರೆಗೂ ತೊಗೋಬೇಕಾಗ್ತದೆ. ಸ್ವಲ್ಪ ಬಿಟ್ಟು ಬಿಟ್ಟು ಬರ್ತದೆ ಅಂದರೆ 2 ಹೊತ್ತು ತೊಗೊಂಡ್ರೆ ಸಾಕು. ಹಿಂಗೆ 1 ವಾರ ಮಾಡಿದ್ದೆ ಆದರೆ ಆ ಜ್ವರ ಕಂಪ್ಲೀಟ್ ನಿಂತೋಗುತ್ತೆ, ಅದರಿಂದ ಏನು ತೊಂದರೆ ಇಲ್ಲ. ಇವೆರಡೇ ಸಾಕು, ಕುಪ್ಪೆ ಗಿಡ ಮತ್ತು ನಾವು ದೊಡ್ಡಪತ್ರೆ ಇವೆರಡನ್ನು ಬಳಸಿದ್ದೆ ಆದರೆ ಸಾಕಷ್ಟು ಜ್ವರಕ್ಕೆ ಆರಾಮಾಗ್ತೈತಿ. ಆರಾಮಾಗಿರೋರಿದ್ದಾರೆ, ಆರಾಮಾಗೇ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಯಾಕಂದರೆ ನಾವು ಬಳಸಿದ್ದೀವಿ, ಬಳಸೋಕ್ಕೂ ಹೇಳಿದ್ದೀವಿ, ಬಳಸಿರೋರಿಗೂ ಅನುಕೂಲ ಆಗಿದೆ. ಇನ್ನು ನಮ್ಮ ಕೇಳುಗರಿಗೆ ಈ ಔಷಧಿ ಸಸ್ಯಗಳ ಬಗ್ಗೆ ಇನ್ನೂ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಮ್ಮ ಒಂದು ಭಾರತೀಯ ಸಂಸ್ಕೃತಿ ಪ್ರಕಾರ ಹೇಳಬೇಕು ಅಂದರೆ ನಾವು ಅವನ್ನ ನೋಡಿದ್ದಲ್ದೇ ಬಳಸಿದ್ದಾದರೆ ಅಂದರೆ ಯಾವುದ್ಯಾವ ಸಸ್ಯಗಳನ್ನು ಪಂಡಿತರಿಂದ ತಗೋಬೇಕು ಅಥವಾ ಮನೆ ಹಿರಿಯರಿಗೆ ಗೊತ್ತಿದ್ದವ್ರ ಹತ್ರ ತಿಳ್ಕೊಂಡು ಅಥವಾ ಸ್ನೇಹಿತರ ಭಾಗದಲ್ಲಿ ಯಾರು ಗೊತ್ತು ಪರಿಚಯ ಅವ್ರಿಗೆ ಅದ್ರ ಬಗ್ಗೆ ಅನುಭವ ಇದ್ದಂಥದ್ದನ್ನು ನೋಡಿ ತಿಳ್ಕೊಂಡೆ ಕೇಳಿ ಬಳಸಿದ್ದೇ ಆದರೆ ತುಂಬ ಲಾಭದಾಯಕ ಇದೆ. ಮುಂದಿನ ದಿನಮಾನಗಳಲ್ಲಿ ಇನ್ನು ಮನುಷ್ಯನ ಆಯಸ್ಸು ಕಡಿಮೆ ಕ್ಷೀಣಿತ ಆಗೋದ್ರಿಂದ ತುಂಬ ನಾವು ತೊಂದರೆಗೀರಾಗ್ತೈತಿ ಈ ಜನಸಂಖ್ಯೆಯ ವಿಚಾರದಲ್ಲಿ. ಆದ್ದರಿಂದ ಈ ಒಂದು ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಸಸ್ಯಗಳ ಒಂದು ಮೂಲದಿಂದ ಬರ್ತಕ್ಕಂಥ ಔಷಧಿಗಳನ್ನು ಮಾಡಿದ್ದೇ ಆದರೆ ಮುಂದಿನ ಜನ್ಮಾನಕ್ಕೆ ನಾವು ಒಂದು ವಿಶೇಷವಾದ ನಮ್ಮ ಭಾರತ ಸಂಸ್ಕೃತಿಗೆ ಕೊಡುಗೆ ಕೊಟ್ಟಂಗಾಗುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ ಇದೆ. ನಮ್ಮ ಪೂರ್ವಜರು ಸಾಕಷ್ಟು ಈ ಔಷಧಿ ಸಸ್ಯಗಳನ್ನ ನಮ್ಮ ಮನೆ ಸುತ್ತಮುತ್ತನೇ ಬೆಳ್ಕೊಳ್ತಾ ಇದ್ರು. ನಾವೀಗ ಒಂದು ವಾಣಿಜ್ಯವಾಗಿ ನಾವು ಜಮೀನುಗಳಲ್ಲಿ ಬೆಳೆದಿದ್ರು ಪರವಾಗಿಲ್ಲ, ನಮ್ಮ ಮನೆ ಸುತ್ತಮುತ್ತ ಕೈ ತೋಟದಲ್ಲಿ ಸಾಕಷ್ಟು ಕರಿಬೇವು ಇರ್ಬೋದು, ನುಗ್ಗೆ ಇರ್ಬೋದು, ಈ ನೀವು ಹೇಳ್ದಂಗೆ ಅಮೃತ ಬಳ್ಳಿ ಇರ್ಬೋದು, ಇಂಥವೆಲ್ಲ ಸಾಕಷ್ಟು ಬೆಳೆದು ನಮ್ಮ ಒಂದು ಕುಟುಂಬದ ಆರೋಗ್ಯನ ಕಾಪಾಡ್ತಾ ಇದ್ರು. ಈಗ ಯಾಕೆ ಆಸಕ್ತಿ ಕಡಿಮೆ ಆಗ್ತಿದೆ ನಮ್ಮ ಎಲ್ಲ ಜನರಿಗೆ ಅನ್ಸುತ್ತೆ? ವಿಶೇಷವಾಗಿ ವಿದ್ಯುನ್ಮಾನಗಳನ್ನು ಗಮನಿಸಿದಾಗ ನಮ್ಮ ಒಂದು ಈಗಿನ ಒಂದು ಜನರ ಒಂದು ಮಾನಸಿಕ ಸ್ಥಿತಿ ಏನಾಗಿದೆ ಅಂದರೆ ಎಲ್ಲವೂ ಹೊಸಗಳು ಮಾಧ್ಯಮಗಳು, ದೂರದರ್ಶನ ಬಂದಿದೆ, ಒಂದು ಮೊಬೈಲ್ಗಳಲ್ಲಿ ಬರ್ತಕ್ಕಂಥ ಯೂಟ್ಯೂಬ್ಗಳೊಂದು ನೋಡಿ ಅವರು ಈಗ ನಾವು ತಿನ್ನೋದು ಅನ್ನ ಯಾವ ರೂಪದಲ್ಲಿ ಅಂದರೆ ಗಮನಕ್ಕಿಲ್ದಂಗೆ ಎಲ್ಲ ಪಾರ್ಸಲ್ ತರಿಸ್ಕೊಳ್ಳೋದ್ರಿಂದ ಅದು ಹೆಂಗಾಗುತ್ತೆ ಅನ್ನೋದು ತಿಳ್ಕೊಳ್ಳದೇ ಅವರು ಮನಸ್ಥಿತಿಯನ್ನು ಬೇರೆ ರೀತಿ ಬದಲಾಯಿಸ್ಕೊಂಡಿದ್ದಾರೆ. ಆ ಬದಲಾವಣೆಯಿಂದ ಇದಕ್ಕೆ ತೊಂದರೆ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಅಂದರೆ ನಾವು ನಮ್ಮ ಕೈತೋಟದಲ್ಲಿ ಬೆಳೆದು ನಾವು ತಾಜಾ ತರಕಾರಿಗಳಾಗಿರ್ಬೋದು, ಔಷಧಿ ಸಸ್ಯಗಳಾಗಿರ್ಬೋದು, ಇವನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯ ಸ್ಥಿರವಾಗಿರುತ್ತೆ. ನಾವು ಸಾಕಷ್ಟು ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಹೊರಗಡೆ ಆಸ್ಪತ್ರೆಗೆ ಖರ್ಚು ಮಾಡೋಂಥ ದುಡ್ಡು ಉಳಿತಾಯ ಮಾಡ್ಬೋದು ಅಂತೀರ? ಹೌದು ಸರ್, ಸತ್ಯವಾಗಿ ಆರೋಗ್ಯಕ್ಕೆ ಅಂತಲೇ ನಾವು ಒಂದು ಒತ್ತು ಕೊಟ್ಟಾಗ ನಮ್ಮ ಮನೆಯ ಸುತ್ತಲೂ ನಾನು ಹೇಳಿದ್ನಲ್ಲ ಬರೀ ಅದರ ಗಾಳಿ ಕುಡಿದ್ರೇ ಎಷ್ಟೋ ಒಂದು ಗುಣ ಆಗೋ ಶಕ್ತಿ ಸನಾತನ ಕಾಲದಲ್ಲೇ ಇದೆ. ನಾವು ಅದನ್ನು ನಾವು ಕಾಣ್ಕೊಂಡಿಲ್ಲ, ಕಾಣ್ಕೋಬೇಕು. ಅಲ್ಲಿ ಒಂದು ಗಿಡ ಏನಿದೆ ಅದಕ್ಕೆ ಶಕ್ತಿ ಇದೆ ಅನ್ನೋದು, ಎಲ್ಲ ಸಸ್ಯಗಳಿಗೂ ಒಂದು ರೀತಿ ಶಕ್ತಿ ಇದೆ. ಯಾವುದು ಈ ಭೂಮಿಯಲ್ಲಿ ಬೆಳೀತಕ್ಕಂಥ ಸಸ್ಯ ತೊಂದರೆ ಇಲ್ಲ, ಅದಕ್ಕೆ ಅರ್ಥ ಇಲ್ಲ ಅಂತ ಇಲ್ಲ, ಅದಕ್ಕೆ ಅದೇ ಆದ ಒಂದು ಸ್ಥಾನ ಅರ್ಥ ಗುಣ ಲಕ್ಷಣಗಳಿದೆ. ಹಂಗಾಗಿ ಅದನ್ನು ಬಳಸಿದೆ ಆದರೆ ನಮ್ಮ ಆರ್ಥಿಕ ಸ್ಥಿತಿನೂ ಸದೃಢ ಆಗೋದ್ರ ಜೊತೆಗೆ ನಮ್ಮ ಆರೋಗ್ಯದಲ್ಲಿ ತುಂಬ ಒಳ್ಳೆ ಸ್ಥಿರತೆ ಉಳ್ಕೊಂಡು ನಮ್ಮ ಆರೋಗ್ಯನೂ ಉತ್ತಮವಾಗಿರ್ತೈತಿ, ನಮ್ಮ ಖರ್ಚು ಕಡಿಮೆ ಆಗುತ್ತೆ. ಈ ಇಂಗ್ಲೀಷ್ ಮೆಡಿಸಿನ್ಗೆ ಒತ್ತು ಕೊಡಬಾರ್ದು ಅನ್ನೋದೇನಿಲ್ಲ, ಕೆಲವು ಸಂದರ್ಭದಲ್ಲಂತೂ ಬಳಸದೆ ಬಿಡೋದ್ರಿಂದ ಒಳ್ಳೆಯದಿರುತ್ತೆ. ಇನ್ಸುಲಿನ್ಸ್ ಹೇಳಿದೆ ನಾನು ಹಿಂದೆ, ಈ ಇನ್ಸುಲಿನ್ಸ್ ತೊಗೊಂಡವರು ಸಹ ಇವತ್ತು ಧೈರ್ಯವಾಗಿ ಇನ್ಸುಲಿನ್ಸ್ ತೊಗೊಬೇಡ್ರಂತ ನಮ್ಮ ಮಾತು ನಂಬಿದ್ದಾರೆ. ಆ ಪರಿಸ್ಥಿತಿಗೆ ಹೋದವರು ಕೆಲವರು ಪಂಡಿತರನ್ನು ಗಮನ ಇಟ್ಟು ಕೇಳಿ ತೊಗೊಂಡಿದ್ದೆ ಆದರೆ ಆ ಕಾಯಿಲೆಗೆ ಸಂಪೂರ್ಣ ನಂಬಿಕೆ ಇಟ್ಕೊಂಡು ಜೀವನ ಮಾಡ್ಬೋದು. ನಮ್ಮ ಆರೋಗ್ಯ ಕೆಡಲಿಕ್ಕೆ ಈ ವಾತಾವರಣನೂ ಸಾಕಷ್ಟು ಕಲುಷಿತ ಆಗಿರೋದು, ಮತ್ತು ನಾವು ಈ ಹೆಚ್ಚು ಹೆಚ್ಚು ಈ ಆಧುನಿಕತೆ ಬೆಳೆದಂಗೆಲ್ಲ ಈ ನಗರೀಕರಣ ಆಗಿರೋದು, ಇದೆಲ್ಲವೂ ಒಂದು ನಮಗೆ ಒಂದು ಶಾಪವಾಗಿ ಪರಿಣಮಿಸಿದೆ, ಸಾಕಷ್ಟು ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಬೀರುತ್ತಿದೆ ಅಂತ ಅನಿಸುತ್ತಲ್ವ ಸರ್? ಸತ್ಯ ಸರ್, ಯಾಕಂದರೆ ಜಾಗತೀಕರಣ ಆದಂಗೆ ನಮ್ಮ ಈಗಿನ ಪರಿಸ್ಥಿತಿ ಮೊದಲನೇದಾಗಿ ಹೇಳಬೇಕು ಅಂದರೆ ಆವತ್ತಿನ ಕಾಲದಲ್ಲಿ ಎಲ್ಲೋ ಒಂದು ಊರಿಗೆ ಎರಡು ಮೂರು ಬಸ್ ಬರ್ತಿದ್ವು, ಈಗಿನ ಪೆಟ್ರೋಲಿಯಂ ಹೊಗೆ ಬರೋದ್ರಿಂದನೇ ಎಷ್ಟೋ ಪೊಲ್ಯೂಷನ್ ಆಗಿದೆ, ದೇಹಕ್ಕೆ ತೊಂದರೆಗಳಾಗ್ತದೆ ಮನುಷ್ಯನ ಆರೋಗ್ಯದ ಮೇಲೆ. ಆಮೇಲೆ ಈಗ ಕ್ರಿಮಿಗಳು ಒಂದು ನಾಶ ಮಾಡಲಿಕ್ಕೆ ಅಂತ ಕೆಮಿಕಲ್ ಬಳಸಿ ಎಷ್ಟೋ ನಮ್ಮ ತಿನ್ನಹಾರಕ್ಕೆ ನಾವೇ ವಿಷ ಹಾಕ್ಕೊಂಡು ಬಳಸ್ಕೊಂಡು ನಮ್ಮ ಆರೋಗ್ಯ ಕೆಡಿಸ್ಕೊಳ್ತಿದ್ದೀವಿ. ಆಮೇಲೆ ಈಗ ನಗರೀಕರಣ ಅಂದಮೇಲಂತೂ ತುಂಬ ಕಾಂಕ್ರೀಟ್ ಬಂದ್ರಿಂದ ಈಗ ನೆಲನೇ ಸಿಗದಂಗೆ ಆಗಿದೆ ಮನುಷ್ಯನಿಗೆ, ಬೀಳೋ ಬಿಸಿಲು ಸೀದಾ ಸಿಮೆಂಟಿಂದ ಮುಖಕ್ಕೆ ಹೊಡೆದು ದೇಹಕ್ಕೆ ಆರೋಗ್ಯ ತೊಂದರೆ ಕೊಡ್ತೈತಿ. ಇವನ್ನೆಲ್ಲ ಗಮನಿಸೋದೇ ಇಲ್ಲ ನಾವು. ಏನಾಗಿದೆ ಅಂದರೆ ಸರ್ವ ಋತು ರಸ್ತೆಗಳು ಅಂತ ಕೇಳಿಸ್ಕೊಂಡಿವಿ, ಎಲ್ಲ ಕಾಲಮಾನದಲ್ಲೂ ನಮಗೆ ಓಡಾಡಲಿಕ್ಕೆ ರಸ್ತೆ ಬೇಕು ಅನ್ನೋದನ್ನೇ ಗಮನಕ್ಕಿಟ್ಟಿನಿ. ಆದರೆ ಆ ಮಣ್ಣೇ ಬೇಕು ಅನ್ನೋದು ಗೊತ್ತಿಲ್ಲ. ಇವತ್ತು ನನ್ನ ಮನೆಯಲ್ಲಿ ನಾನು ಇರ್ತಕ್ಕಂಥ ಕೋಣೆ ಅಡುಗೆ ಮನೆ ಮಣ್ಣಿಂದೆಯ, ನಾವಿನ್ನೂ ಆಧುನೀಕರಣಕ್ಕೆ ಹೋಗಿಲ್ಲ. ಹೋಗ್ಲಿಕ್ಕೆ ಕಾರಣ ಇಲ್ಲ ಅಂದರೆ ಇವತ್ತು ನಾನು ಟಿ ವಿನೂ ಬಳಸ್ತಾ ಇಲ್ಲ ಮನೆಗೆ, ಇದು ಸತ್ಯ. ಬಂದು ನೋಡಿರೋ ಯಾರು ಅವನೇನು ಟಿ ವಿನೇ ನೋಡಲ್ಲ ಅಂತ. ಈಗಿನ ವಿದ್ಯಮಾನಗಳಲ್ಲಿ ನಮ್ಮ ಮನಸ್ಥಿತಿ ಕೆಟ್ಟ ಹೋಗ್ಬಿಟ್ಟಿದೆ. ಈಗ ಒಂದು 15 ವರ್ಷಕ್ಕೆ ಆಗ್ತಾವಂತೂ ನಮ್ಮ ಮನೆಯವರು, ನಾನು ನಮ್ಮಣ್ಣ, ನಮ್ಮಣ್ಣ ಅಲ್ಲಿ ಇಲ್ಲಿ ಹೋಗಿ ನೋಡ್ಬರ್ತಾರೆ, 3 ಜನ ಇದ್ದೀವಿ. ನಾನು ನಮ್ಮ ಮನೆಯವರು ಟಿ ವಿನೇ ನೋಡಿಲ್ಲ, ನೋಡೋದು ಇಷ್ಟಪಡೋಕ್ಕಿಲ್ಲ ನಾವು. ಯಾಕಂದರೆ ಅದರಲ್ಲಿ ನಮ್ಮ ಮನಸ್ಥಿತಿ ಬೇರೆ ಬೇರೆ ತೋರಿಸ್ತತಿ, ಮನಸ್ಸನ್ನು ಬದಲಾವಣೆ ಹೋಗಿದ್ದು ಈ ಪ್ರಪಂಚದಿಂದ ಬೇರೆಡೆಗೆ ಹೋಗಿದ್ದರಿಂದ. ಅದನ್ನು ಗಮನಿಸಿ ನಾನು ಆ ಒಂದು ಟಿ ವಿ ಮಾಧ್ಯಮದಿಂದನೇ ದೂರಿದ್ದೀನಿ. ಮನೆಗೆ ಮನೆ ವಾತಾವರಣನೂ ಚೆನ್ನಾಗಿರ್ಬೇಕು. ಮೊದಲೆಲ್ಲ ಜಮೀನುಗಳಲ್ಲೇ ಮನೆ ಮಾಡ್ಕೊಳ್ತಿದ್ರು, ಅಲ್ಲಿ ಒಳ್ಳೊಳ್ಳೆ ಗಾಳಿ ಕುಡಿತಾ ಇದ್ರು, ಪರಿಸರದಲ್ಲಿ ಬದುಕ್ತಾ ಇದ್ರು, ತುಂಬ ಚೆನ್ನಾಗಿರ್ತಿತ್ತು ಜೀವನ. ಈಗಿನ ಒಂದು ನಗರೀಕರಣಕ್ಕೆ ಇದನ್ನೆಲ್ಲ ನೋಡ್ಕೊಂಡ್ರೆ ಅನ್ಸುತ್ತಲ್ವಾ ಸರ್? ಹೌದೌದು ಸರ್, ನೀವು ಹೇಳಿದ ನಿಜ. ಯಾಕಂದರೆ ಮನುಷ್ಯನ ಆರೋಗ್ಯನೇ ಮುಖ್ಯ ಇಲ್ಲಿ. ಅವನ ಆರೋಗ್ಯಕ್ಕೆ ಅಗತ್ಯವಾಗಿಯಂತೆ ಜಮೀನುಗಳಲ್ಲಿ ಮನೆ ಮಾಡ್ಕೊಂಡ್ರಿಂದ ಸುತ್ತಮುತ್ತ ಅಲ್ಲಿ ಮಣ್ಣಿನ ವಾತಾವರಣ ಇರ್ತಿತ್ತು, ಅಲ್ಲಿ ಬೆಳೀತಕ್ಕಂಥ ಸಸ್ಯಗಳ ಗಾಳಿ ಮಧ್ಯಾಹ್ನ ಸಂಜೆ ಅವನಿಗೆ ಒಳ್ಳೆಯದೇ ಫ್ರೆಶ್ ಸಿಗೋದು. ಯಾಕಂದರೆ ಒಂದು ಮನುಷ್ಯನ ಉಸಿರಾಟಕ್ಕೆ ಈಗ ಮೊನ್ನೆ ಬಂದಂಥ 2019 ಏನು ಕೋವಿಡ್ ಅನ್ನೋದೊಂದು ಜನಮಾನವರಿಗೆ ಮನುಷ್ಯನ ಜೀವನಕ್ಕೆ ಕುತ್ತಾಗಿತ್ತಲ್ಲ, ಅದನ್ನು ಅನುಸರಿಸ್ಕೊಂಡು ಗಮನಿಸಿದೆ. ಆದರೆ ಒಬ್ಬ ಮನುಷ್ಯನಿಗೆ ಉಸಿರಾಡಲಿಕ್ಕೆ ಕನಿಷ್ಠ 8 ಬೇಕು ಜಾಗ ಒಂದು ಸುತ್ತ ಅವನಿಗೆ ಅನ್ನೋದನ್ನು ಕಂಡ್ಕೊಂಬಿಟ್ರು. ಗೊತ್ತಾಗಿದೆ ಎಷ್ಟೋ ಜನಕ್ಕೆ ಒಳ್ಳೆಯದನ್ನು ಮಾಡೋಗಿದೆ, ಎಷ್ಟೋ ಜನಕ್ಕೆ ಕೆಟ್ಟದ್ದು ಮಾಡೋಗಿದೆ. ಆ ದೃಷ್ಟಿಯನ್ನು ಗಮನಿಸಿದ್ದೆ. ಆದರೆ ಮುಂದಿನ ದಿನಗಳಲ್ಲಿ ತಿಳ್ಕೊಂಡಿದ್ದೆ. ಆದರೆ ನಾವೆಲ್ಲ ಮನೋರು ಆ ಒಂದು ವಾತಾವರಣವನ್ನು ಮನೆ ಸುತ್ತ ನಿರ್ಮಾಣ ಮಾಡ್ಕೊಂಡ್ರೆ ಆ ಶುದ್ಧ ಗಾಳಿಯಿಂದನೂ ನಮ್ಮ ಆರೋಗ್ಯನ ಒಳ್ಳೆ ರೀತಿಯಲ್ಲಿ ಇಟ್ಕೋಬೋದು ಅನ್ನೋದು ನಮ್ಮದು ಸತ್ಯ ಸರ್. ಕೊನೆಯದಾಗಿ ಔಷಧಿ ಸಸ್ಯಗಳು ಸಂಬಂಧಪಟ್ಟಂಗೆ ನಿಮ್ಮನ್ನು ಯಾರಾದರೂ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು ಸರ್? ಸರ್, ಕೊನೆಯದಾಗಿ ನಮಗೆ ಸಸ್ಯಗಳು ಬೇಕು ಅಂತ ಹೇಳಿದರೆ ಅವರು ನಮ್ಮ ಸಂಪರ್ಕ ಮಾಡಿದರೆ ನಾವು ತಲುಪಿಸುವ ಪ್ರಯತ್ನ ಮಾಡ್ತೀವಿ. ನಿಮ್ಮ ಮೊಬೈಲ್ ಸಂಖ್ಯೆ ಹೇಳಿ ಸರ್. 97 33 00 48. ಇದಕ್ಕೆ ಸಂಪರ್ಕ ಮಾಡಿದ್ದೇ ಆದರೆ ನಾವು ಕೆಲವೊಂದು ಸಸ್ಯಗಳನ್ನು ನಮ್ಮಲ್ಲೇ ಇದ್ದಾವೆ ಅಥವಾ ಬೇರೆಡೆಗೆ ಸಿಗುತ್ತೆ. ನೀವು ಅದನ್ನು ಬಳಸೋ ರೀತಿಯೂ ಹೇಳೋದ್ರ ಜೊತೆಗೆ ಬೆಳೆಸೋ ರೀತಿಯೂ ಹೇಳಿ, ನೀವು ಬಳಸ್ಕೊಳ್ಳೋ ರೀತಿಯನ್ನು ನಾವು ನಿಮ್ಮ ಗಮನಕ್ಕೆ ತರಬಹುದು ಅಂತ ಒಂದು ನಂಬಿಕೆಯಿಂದ ಹೇಳ್ತಿದ್ದೀವಿ. ರೈತ ಬಂಧವರೇ, ಇದು ದಾವಣಗೆರೆ ತಾಲೂಕು ಶ್ಯಾಗಲೆ ಗ್ರಾಮದ ಕೃಷಿಕರಾದ ಕೆ ವಿ ದೊಡ್ಡವೀರಯ್ಯವರ ಮೊಬೈಲ್ ಸಂಖ್ಯೆ 97 33 00 48. ಭಾಳ ಸಂತೋಷ ದೊಡ್ಡವೀರಯ್ಯವರೇ, ಇದುವರೆಗೂ ನಿಮ್ಮ ಕೃಷಿ ಹಾಗೂ ಔಷಧಿ ಸಸ್ಯಗಳ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಈ ಕೃಷಿ ಬದುಕಲ್ಲಿ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಔಷಧಿ ಸಸ್ಯ ತಳಿಗಳ ಕೃಷಿ ಅನುಭವ ಈ ಕುರಿತು ದಾವಣಗೆರೆ ತಾಲೂಕು ಶ್ಯಾಗಲೆ ಗ್ರಾಮದ ಕೃಷಿಕ ಕೆ ವಿ ದೊಡ್ಡವೀರಯ್ಯ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ. ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ. ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು. ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ. ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242 8700 01 4242. ಇದೀಗ ಕೇಳಿ ಈ ಜನಪದ ಗೀತೆಯನ್ನ. ಆ ಮೂಡಲ್ ಕುಂಡಲ್ ಕೆರೆ ನೋಡೋ ಗಂಗೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ, ತಾನಂದನೋ ಮೂಡಿ ಬರ್ತಾನೆ ಚಂದಿರಾಮ. ಅಂತಂತ್ರೆ ನೋಡೋಗೆ ಎಂತ ಕುಂಗಲ್ ಕೆರೆ ಸಂತೆ, ಹದಿಲಿ ಕಲ್ಲು ಕಟ್ಟೆ ಆನಂದನೋ ಸಂತೆ, ಹದಿಲಿ ಕಲ್ಲು ಕಟ್ಟೆ. ತಂದಾನೆ ಬಣ್ಣ ಸೀರೆ ತಾನಂದನೋ ಬಾಬಾ, ತಂದಾನೆ ಬಣ್ಣ ಸೀರೆ. ನಿಂಬೆಯ ಹಣ್ಣಿನಂತೆ ತುಂಬಿ ಕುಂಡಲ್ ಕೆರೆ ಅಂದ, ನೋಡಲು ಶಿವ ಬಂದ್ರು ತಾನಂದನೋ ಅಂದ.